ಇವುಗಳನ್ನು ಕೇಳಬಹುದು. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 2521-5253. ವಿಶ್ವ ಹಿಂದೂ ಪರಿಷತ್ ವೀರ ಮದಕರಿ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವ ಸಮರ್ಪಣಾ ಕಾರ್ಯಕ್ರಮದಲ್ಲಿ ವೀರ ಯೋಧರಿಗೆ ಗೌರವ ಸಮರ್ಪಣೆ ಹಾಗೂ ಗೋಶಾಲೆಗಳಿಗೆ ನಿಧಿ ಸಮರ್ಪಣೆ ಅಂಗವಾಗಿ ದಿನಾಂಕ 28/5/2022 ಬೆಳಗ್ಗೆ 9:00 ದೇಸಿ ತಳಿ ಗೋವುಗಳ ಪ್ರದರ್ಶನ ಹಾಗೂ ಸ್ಪರ್ಧೆ ಏರ್ಪಡಿಸಲಾಗಿದೆ. ಆಯ್ಕೆಯಾದ ಮೊದಲ 3 ಉತ್ತಮ ಗೋವುಗಳಿಗೆ ಕ್ರಮವಾಗಿ 25,000, 15,000 ಹಾಗೂ 10,000 ರೂಪಾಯಿಗಳ ಬಹುಮಾನವಿರುತ್ತದೆ. ಆಸಕ್ತ ರೈತರು, ಗೋಪ್ರೇಮಿಗಳು ದಿನಾಂಕ 27/5/2022 ನೋಂದಾಯಿಸಿಕೊಳ್ಳಬೇಕು. ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ 9844904131 ಸಂಪರ್ಕಿಸಬಹುದು. ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಕೋರಿದ್ದಾರೆ ಪಟೇಲ್ ಶಿವಕುಮಾರ್, ಆದರ್ಶ ಟ್ರೇಡಿಂಗ್ ಕಂಪನಿ, ಸಿದ್ದಾಪುರ, ಚಿತ್ರದುರ್ಗ ತಾಲೂಕು. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಹಾಪ್ಕಾಮ್ಸ್ನ ಪರಿಚಯ, ಉದ್ದೇಶ, ಕಾರ್ಯಚಟುವಟಿಕೆಗಳು ಹಾಗೂ ಹಾಪ್ಕಾಮ್ಸ್ನಲ್ಲಿ ದೊರೆಯುವ ಸವಲತ್ತುಗಳು ಈ ಕುರಿತು ಹಾಪ್ಕಾಮ್ಸ್ನ ಜಿಲ್ಲಾ ಅಧ್ಯಕ್ಷರಾದ ಜಿಡಿ ಕೆಂಚವೀರಪ್ಪ ಹಾಗೂ ಹಾಪ್ಕಾಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಟಿಆರ್ ಯಶವಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹಾಪ್ಕಾಮ್ಸ್ ಅಂತ ತಾವು ಕೇಳಿರ್ತೀರಿ, ಈ ಹಾಪ್ಕಾಮ್ಸ್ನ ಒಂದು ಪರಿಚಯವನ್ನು ಇವತ್ತು ಮಾಡ್ಕೊಳ್ಳೋಣ. ಮತ್ತು ಅದರ ಉದ್ದೇಶ ಏನಿದೆ, ಯಾವ ರೀತಿ ಅದು ಕೆಲಸ ಮಾಡುತ್ತೆ, ಹಾಪ್ಕಾಮ್ಸ್ನಲ್ಲಿ ನಮಗೆ ಏನೇನು ಒಂದು ಸವಲತ್ತುಗಳು ಸಿಗ್ತವೆ, ಮತ್ತು ಅದರಲ್ಲಿ ನೀವು ಸವಲತ್ತು ಪಡಿಬೇಕಂದ್ರೆ ಏನು ಮಾಡಬೇಕು, ಇದ್ರ ಬಗ್ಗೆ ಇವತ್ತು ಒಂದು ಚರ್ಚೆಯನ್ನು ನಡೆಸೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿ ನೀಡಲಿಕ್ಕೀಗ ನಮ್ಮ ಜೊತೆಗಿದ್ದಾರೆ ಹಾಪ್ಕಾಮ್ಸ್ನ ಜಿಲ್ಲಾ ಅಧ್ಯಕ್ಷರಾದಂಥ ಜಿ ಡಿ ಕೆಂಚುವೀರಪ್ಪ ಅವರು. ನಮಸ್ಕಾರ ಕೆಂಚುವೀರಪ್ಪ ಅವರಿಗೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಹಾಪ್ಕಾಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂಥ ಟಿಆರ್ ಯಶವಂತ್ ಕುಮಾರ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಯಶವಂತ್ ಕುಮಾರ್ ಅವರಿಗೆ. ನಮಸ್ತೆ ಸರ್. ಸರಿ, ಹಾಪ್ಕಾಮ್ಸ್ ಅಂತ ನಮ್ಮ ಕೇಳುಗರಿಗೆ ಅದು ಹೆಸರು ಏನೋ ಒಂದು ಬಹಳ ಹೈ ಲೆವೆಲ್ ಇರ್ಬೋದು ಅಂತ ಅನ್ಸ್ಬಿಡ್ತತೆ, ಅಂದ್ರೆ ಸಾಮಾನ್ಯವಾಗಿ ಅದು ಗೊತ್ತಿಲ್ಲದವರಿಗೆ. ಆದ್ರೆ ಬಹಳಷ್ಟು ಸಾರ್ವಜನಿಕರಿಗೆ ಗೊತ್ತಿದೆ, ಅಲ್ಲಿ ಸಾಕಷ್ಟು ಈ ಹಣ್ಣು ಮಾರಾಟ ಮಾಡೋದು ಇದೆಲ್ಲ ನಾವು ನೋಡಿದೀವಿ ಅಂತ ಹೇಳ್ತಿರ್ತ, ಹಣ್ಣುಗಳೆಲ್ಲ ಒಂದು ಖರೀದಿ ಮಾಡಕ ಕೇಂದ್ರ ಅಂತ ತಿಳ್ಕೊಂಡಿರ್ತಾರೆ. ನಿಜವಾಗ್ಲೂ ಹಾಪ್ಕಾಮ್ಸ್ ಯಾವ ರೀತಿ ಇದೆ ಮತ್ತೆ ಹೇಗೆ ಕೆಲಸ ಮಾಡುತ್ತೆ, ಸ್ವಲ್ಪ ಅದ್ರ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್. ಸರ್, ನಾನು ಕೆಂಚೂರಪ್ಪ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲಾ ಹಾಪ್ಕಾಮ್ಸ್ನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ಜಿಲ್ಲಾ ತೋಟದ ಉತ್ಪನ್ನಗಳ ಬೆಳೆಗಾರ ಸಹಕಾರ ಮಾರಾಟ ಮತ್ತು ಸಂಸ್ಕರಣಾ ಸಂಘ ಚಿತ್ರದುರ್ಗ ಅಂತ ಹೇಳ್ಬಿಟ್ಟು ಈ ಒಂದು ಸಹಕಾರಿ ಇದರ ಕೆಳಗಡೆ ರಿಜಿಸ್ಟ್ರೇಷನ್ ಆಗಿದೆ. ಇದು 1986 ಇಲಾಖೆ ಒಳಗೆ ಇತ್ತು. ತದನಂತರ 1991 ನಂತರ ಒಂದು ಚುನಾಯಿತ ಬಾಡಿಯನ್ನು ಮಾಡಿಬಿಟ್ಟು ಹಾಪ್ಕಾಮ್ಸ್ ವತಿಯಿಂದ ಹೊರಗಡೆ ಇದನ್ನ ಬಾಡಿಯನ್ನು ಬೆಳೆಸಲಿಕ್ಕೆ ಸಹ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು 24 ಚುನಾಯಿತ ಆಡಳಿತ ಮಂಡಳಿ ಇದೆ. ಆದರೂ ಸಹ ನಮಗೆ ಏನು ಹಾಪ್ಕಾಮ್ಸ್ ಅಲ್ಲಿರುವಂತಹ ವ್ಯವಸ್ಥಾಪಕ ನಿರ್ದೇಶಕರು ಅವರೇ ಸಹ ಇದಕ್ಕೆ ಕಾರ್ಯದರ್ಶಿಗಳಾಗಿ ವ್ಯವಸ್ಥಾಪಕ ನಿರ್ದೇಶಕರ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಹಾಪ್ಕಾಮ್ಸ್ ರಚನೆ ಇಡೀ ಸ್ಟೇಟ್ನಲ್ಲೇ ಫೆಡರೇಷನ್ ಇದೆ, ಅದ್ರ ಕೆಳಗೆ ಎಲ್ಲಾ ಜಿಲ್ಲೆಯಲ್ಲಿಯೂ ಸಹ ಈ ಒಂದು ಹಾಪ್ಕಾಮ್ಸ್ ಶಾರ್ಟ್ ಆಗಿ ಹಾಪ್ಕಾಮ್ಸ್ ಅಂತ ಹೇಳ್ತೀವಿ, ಅದನ್ನ ರಚನೆ ಆಗ್ತಾ ಇದೆ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ತಮಗೆ ತಿಳಿಸಬೇಕು ಅಂದ್ರೆ, ಚಿತ್ರದುರ್ಗ ಜಿಲ್ಲೆಯಾದ್ಯಂತ 1,242 ಜನ ನಮ್ಮಲ್ಲಿ ಸದಸ್ಯರಿದ್ದಾರೆ. ಈ ಸದಸ್ಯರಲ್ಲಿ ತಾಲೂಕುವಾರು ತಾಲೂಕುವಾರು ನಿರ್ದೇಶಕರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಅದರಂತೆ ತಾಲೂಕುವಾರು ಚುನಾಯಿತ ನಿರ್ದೇಶಕರು ಎಲ್ಲ ತಾಲೂಕುಗಳ ವತಿಯಿಂದ ಸೇರಿ 13 ಜನ ಇರ್ತಾರೆ. ತದನಂತರ ಒಬ್ಬರು ಗೌರ್ಮೆಂಟ್ ನಾಮಿನಿ ಇರ್ತಾರೆ, ಇನ್ನೊಬ್ರು ಬಿ ಗ್ರೂಪ್ ಸಹಕಾರ ಸಂಘಗಳು ತಾಲೂಕ್ ಲೆವೆಲ್ ನ ಸಹಕಾರ ಸಂಘಗಳಿಂದ ಒಬ್ಬರು ಇರ್ತಾರೆ. ನಾನು ತಾಲೂಕ್ ಸಹಕಾರ ಸಂಘಗಳಿಂದ ನಾನು ಬಂದಿದ್ದೇನೆ. ನಂತರ ಮ್ಯಾನೇಜಿಂಗ್ ನಮ್ಮ DRCS ಅಂತ ಹೇಳಿ ಸಹಕಾರ ಕ್ಷೇತ್ರದಲ್ಲಿ ಇರ್ತಾರೆ, ಅವರು ಸಹ DRCS ಒಬ್ಬರು ಇದಕ್ಕೆ ಸೇರ್ ನಾಮನಿರ್ದೇಶ ಸದಸ್ಯರು, DDH-ನವರು ಸಹ ನಾಮನಿರ್ದೇಶ ಆದರು. ಇಷ್ಟು ಜನ ಕೂಡಿಬಿಟ್ಟು ಈ ಒಂದು ಕಮಿಟಿ ಫಾರ್ಮೇಷನ್ ಆಗಿದೆ. ಇವರು 5 ವರ್ಷಕ್ಕೊಮ್ಮೆ ಚುನಾಯಿತರಾಗ್ತಾರೆ, 15 ದಿನದೊಳಗೆ ಅಧ್ಯಕ್ಷರಾಗ್ತಾರೆ. ಇದು ಕೋಆಪರೇಟಿವ್ ಸೆಕ್ಟರ್ ಕೆಳಗಡೆ ಕೆಲಸ ಮಾಡ್ತೇವೆ. ಚುನಾಯಿತರಾಗ್ತಾರಂದ್ರೆ ಯಾವ ರೀತಿ ಚುನಾವಣೆ ನಡೆಸ್ತಾರೆ, ಯಾರು ಅದಕ್ಕೆ ಮತ ಹಾಕ್ಲಿಕ್ಕೆ ಅರ್ಹರಿರ್ತಾರೆ ಅನ್ನೋದ್ರ ಬಗ್ಗೆ ಇದೇನಾಗಿದೆ. ಈ ಒಂದು ಸಂಘದಲ್ಲಿ ಸದಸ್ಯರಾಗಿ ನೋಂದಾಯಿಸಿಕೊಂಡಿರ್ತಾರೆ. ಸದಸ್ಯರು ಯಾರಾಗ್ತಾರೆ? ಸದಸ್ಯರು ರೈತರು, ತೋಟದ ಬೆಳೆಗಳ ಬೆಳೆಯಂತ ಜನ, ಅವರು ಈ ಒಂದು ಸಂಸ್ಥೆಗೆ ಸದಸ್ಯರಾಗಬೇಕು ಸರ್. ಅದೇ ಅರ್ಹತೆ ಏನಿರ್ಬೇಕಂದ್ರೆ ತೋಟದ ಬೆಳೆಗಳನ್ನು ಬೆಳೀತಾ ಇರಬೇಕು. ಯಾವುದೇ ತರ ತರಕಾರಿ ಯಾವ್ದನ್ನಾದ್ರೂ ಬೆಳೆದ್ರು ಸಹ ಅವರು ಒಂದು ಅವ್ರದೇ ಆದಂತ ಒಂದು ಪಹಣಿ ಕೊಡ್ತಾರೆ, ಫೋಟೋ ಕೊಡ್ತಾರೆ. ನಂತರ ಸಂಬಂಧಪಟ್ಟಂತ ಫೀಸ್ ಇದೆ, 1,120 ಫೀಸ್ ಇದೆ, ಅದನ್ನ ಕಟ್ಬಿಟ್ಟು ನಮ್ಮಲ್ಲಿ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಈ ಸದಸ್ಯರನ್ನ ನಾವು ತಾಲೂಕುವಾರು ಡಿವೈಡ್ ಮಾಡ್ತೀವಿ ಜಿಲ್ಲೆ ಆಗಿದ್ದರಿಂದ. ಇಡೀ ನಮ್ಮ ಜಿಲ್ಲೆಯಲ್ಲಿ 6 ತಾಲೂಕುಗಳು ಇರೋದ್ರಿಂದ 6 ತಾಲೂಕು ಎಲ್ಲಾ ಪ್ರತಿ ತಾಲೂಕು 2 ಆಗಿ ಚಿತ್ರದುರ್ಗ ಸ್ವಲ್ಪ ಜಾಸ್ತಿ ಸದಸ್ಯತ್ವ 3 ಜನನ ನಿರ್ದೇಶಕರನ್ನಾಗಿ ಆಯ್ಕೆ, ಒಟ್ಟು 13 ಜನ. ಈ ಒಂದಿದ್ರಿಂದ ಆಯಾ ಕ್ಷೇತ್ರದಲ್ಲಿರುವಂತ ಸದಸ್ಯರ ಮುಖಾಂತರ ಆಯ್ಕೆ ಆಗಿ ಬರ್ತಾರೆ ಸರ್. ಅದರಲ್ಲಿಯೂ ಸಹ ಹೆಣ್ಮಕ್ಳಿಗೆ ಆಗಲಿ SC-ST ಏನು ಕೋಆಪರೇಟಿವ್ ರೂಲ್ಸ್ ಏನಿದೆಯಲ್ಲ ಅದ್ರ ಪ್ರಕಾರ ಅವರನ್ನ ಆಯ್ಕೆ ಮಾಡ್ತಾರೆ ಸರ್. ಒಂದು ಸಹಕಾರ ಸಂಘ ಇದ್ದಂಗೆ ಹಾಪ್ಕಾಮ್ಸ್ ಅಂದ್ರೆ ಸಂಘನೇ ಸರ್. ಅದು ಏನಿದೆ ಅಂದ್ರೆ ಸರ್, ಏನು ಸಹಕಾರಿ ಸಂಘದ ಅಧಿನಿಯಮದ ಕೆಳಗಡೆನೆ ಚುನಾಯಿತರಾಗ್ತೀವಿ ಸರ್ ನಾವು. ಅದನ್ನ DRCS ಕಂಟ್ರೋಲ್ ಗೆ ಇರೋದ್ರಿಂದ ಇದು ಇಲ್ಲಿಂದ ಆಡಳಿತ ಇವರು ನಮಗೆ ಒಬ್ರು MD ಅವರು ಇರ್ತಾರೆ. ಇದ್ದದ್ದೆಲ್ಲ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳೇ ಇದು. ಆತರ ಆಯ್ಕೆ ಆಗ್ತಾರೆ ಸರ್. ತದನಂತರ 15 ದಿನಗಳಾಗಿ ಅಧ್ಯಕ್ಷನು ಉಪಾಧ್ಯಕ್ಷನ ಆಯ್ಕೆ ಮಾಡಿ ಪದಾಧಿಕಾರಿ ಪಟ್ಟಿಯನ್ನು ಕೊಟ್ಟ ನಂತರ ಕಾರ್ಯವ್ಯಾಪ್ತಿ ನಮ್ಮದು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಇರುತ್ತೆ. ನಾವು ಮೀಟಿಂಗ್ ಮಾಡ್ಕೊಂತ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಏನಿದೆ ಏನ್ ಮಾಡಬೇಕು ಅನ್ನುವ ಧ್ಯೇಯ ದೇಶಗಳಿಂದ ನಾವು ಮುಂದುವರಿತೀವಿ ಸರ್. ಸರ್ ಯಶವಂತ ಕುಮಾರ್ ಅವರ, ಈಗ ತೋಟಗಾರಿಕಾ ಇಲಾಖೆಗೆ ಮತ್ತೆ ನೀವು ಹಾಪ್ಕಾಮ್ಸ್ ಅಂತ ಏನಿದ್ರಲ್ಲ, ಅಂದ್ರೆ ನಿಮ್ಮ ಒಂದು ಅಂಗಸಂಸ್ಥೆಯಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳ್ಬಹುದು. ಯಾವ ರೀತಿ ನೀವು ಅದನ್ನ ನಿರ್ವಹಣೆ ಮಾಡ್ತೀರಾ, ಅಂದ್ರೆ ನಿಮ್ ಕಡೆಯಿಂದ ಅವರಿಗೆ ಯಾವ ರೀತಿ ಸಹಕಾರ ಅಥವಾ ನಿಮ್ ಜವಾಬ್ದಾರಿ ಏನು ಅದರಲ್ಲಿ? ಸರ್, ನಾವು ಅಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಇಲಾಖೆಯಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಏನಿರ್ತಾರೆ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ, ಅವರು ಆಪ್ಕಾಂಪ್ಸ್ಗೆ ಜಿಲ್ಲಾ ಆಪ್ಕಾಂಪ್ಸ್ಗೆ ವ್ಯವಸ್ಥಾಪಕ ನಿರ್ದೇಶಕರ ಕೆಲಸ ಮಾಡ್ತಾರೆ ಸರ್. ಆಡಳಿತದ ಸಂಪೂರ್ಣ ಹೊಣೆಗಾರಿಕೆ ಈ ವ್ಯವಸ್ಥಾಪಕ ನಿರ್ದೇಶಕರದ್ದಾಗಿರುತ್ತೆ. ಪ್ರತಿನಿತ್ಯದ ಆಗುಹೋಗುಗಳಿಗೆ ನೋಡ್ಕೊಳ್ಳಿಕ್ಕೆ ಸಂಘದಿಂದ ಕಾರ್ಯದರ್ಶಿ ಇರ್ತಾರೆ, ಅದೇ ರೀತಿ ಕಂಪ್ಯೂಟರ್ ಆಪರೇಟರ್ ಒಬ್ರು, ಡಿ ಗ್ರೂಪ್ ನೌಕರು ಸಹ ಇರ್ತಾರೆ. ನಮ್ಮದು ಒಟ್ಟಾರೆ ಆಡಳಿತದ ಜವಾಬ್ದಾರಿ ಈ ವ್ಯವಸ್ಥಾಪಕ ನಿರ್ದೇಶಕರದ್ದಾಗಿರುತ್ತೆ ಸರ್. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಈಗ ನೀವು ರೈತರಿಗೆ ಮತ್ತೆ ಈ ಸಂಘಕ್ಕೆ ಲಿಂಕ್ ಯಾವ ರೀತಿ ನಡೆಸಿಕೊಡ್ತಾರೆ, ಏನೇನ್ ಜವಾಬ್ದಾರಿಗಳಿದೆ ಸರ್? ಮುಖ್ಯವಾಗಿ ಈ ತೋಟಗಾರಿಕಾ ಜಿಲ್ಲಾ ತೋಟದ ಉತ್ಪನ್ನಗಳ ಬೆಳೆಗಾರರ ಸಹಕಾರ ಮಾರಾಟ ಮತ್ತು ಸಂಸ್ಕರಣಾ ಸಂಘ, ಈ ಹೆಸರೇ ಹೇಳುತ್ತೆ, ನಮ್ಮ ಆಪ್ಕಾಮ್ಸ್ ಆರ್ಟಿಕಲ್ಚರ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಅಂಡ್ ಪ್ರೊಸೆಸಿಂಗ್ ಸೊಸೈಟಿ. ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಮಾರುಕಟ್ಟೆ ಮತ್ತು ಸಂಸ್ಕರಣೆ, ರೈತರು ಬೆಳೆದಂತ ಬೆಳೆಗಳಿಗೆ ಒಂದು ಮಾರುಕಟ್ಟೆ ಒದಗಿಸಿಕೊಡ್ತಕ್ಕಂಥದ್ದು, ಅದೇ ರೀತಿ ಅದಕ್ಕೆ ಸಂಸ್ಕರಣೆಯನ್ನ ಮಾಡ್ತಕ್ಕಂಥದ್ದು, ಆ ಬೆಳೆ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡ್ತಕ್ಕಂಥದ್ದು ನಮ್ಮ ಒಂದು ಮುಖ್ಯ ಧ್ಯೇಯೋದ್ದೇಶಗಳಾಗಿದೆ. ಇಲ್ಲಿ ನಮ್ಮ ಆಪ್ಕಾಮ್ಸ್ ಕೆಲವು ಉದ್ದೇಶಗಳಿದಾವೆ ಅಂದ್ರೆ, ಈಗೇನು ಹೊರಗಡೆ ರೈತರು ಮಿಡ್ಲ್ ಮ್ಯಾನ್ಸ್ ಮಧ್ಯವರ್ತಿಗಳ ಅವಳಿಗೆ ತುತ್ತಾಗ್ತಿದ್ದಾರೆ, ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ಆಪ್ಕಾಮ್ಸ್ ಮೂಲಕ ನಾವು ಖರೀದಿ ಮಾಡಿ ಅದನ್ನ ಅವರು ಸೂಕ್ತವಾದಂತ ದರಕ್ಕೆ ಗ್ರಾಹಕರಿಗೆ ತಲುಪಿಸ್ತಕ್ಕಂಥದ್ದು ಒಂದು ಕೊಂಡಿಯಾಗಿ ಕೆಲಸ ನಿರ್ವಹಿಸ್ತಕ್ಕಂಥದ್ದು. ಗ್ರಾಹಕರಿಗೂ ಹೊರೆ ಆಗಬಾರ್ದು, ಬೆಳೆದಂತ ರೈತನಿಗೂ ಸಹ ಉತ್ತಮವಾದಂತ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು. ಈ ರೀತಿ ಎರಡು ಇಬ್ಬರಿಗೂ ಒಂದು ಮಧ್ಯದಲ್ಲಿ ಒಂದು ಸರ್ಕಾರದ ವತಿಯಿಂದ ಒಂದು ನಾವು ಕೊಂಡಿಯಾಗಿ ನಮ್ಮ ಸಂಸ್ಥೆ ಕೆಲಸ ನಿರ್ವಹಿಸ್ತಾ ಇದೆ ಸರ್. ಸರ್ ಕೆಂಚೂರಪ್ಪ, ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ನಿಮ್ಮ ಒಂದು ಹಾಪ್ಕಾಮ್ಸಿಂದ? ಇದು ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಅವರು ಯಾವುದೇ ಒಂದು ಇತ್ತೀಚಿನ ದಿನಗಳೇನಾಗುತ್ತೆ, ಕಮರ್ಷಿಯಲ್ ಸೀಡ್ಸ್ ಅಡಿಕೆ ಅನಂತರ ತೆಂಗು ಬೆಳೆದಂತರಿಗೆ ಬೃಹದಾದ ಒಂದು ಮಾರ್ಕೆಟ್ ವ್ಯವಸ್ಥೆ ಇದೆ. ಆದ್ರೆ ಅಲ್ಲಲ್ಲಿ ಕಡಿಮೆ ಆಸ್ತಿ ಇರುವಂತವ್ರು, ಕಡಿಮೆ ನೀರಿನ ವ್ಯವಸ್ಥೆ ಇರುವಂತವ್ರು ಜಾಸ್ತಿ ತರಕಾರಿ ಹಾಗೂ ಹಣ್ಣು ಹಂಪಲು ಬೆಳೀತಾರೆ. ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಮಾರ್ಕೆಟಿಂಗ್ ತರಲಿಕ್ಕೆ ಪ್ರೊಸೆಸಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅವರು ನಡುವೆ ನಾವು ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅವರು ನಮ್ಮಲ್ಲಿ ತಂದು ಮಾರಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ನಾವು. ಮೇಲಾಗಿ ಯಾವ್ದಾದ್ರು ಮಾವಿನ ಸೀಸನ್ ಬಂತು, ಅವನ್ನ ತಗೊಂಡ್ಬಂದು ಇಲ್ಲಿ ರೆಫಿನಿಂಗ್ ಮಾಡ್ಕೊಂಡು ಮಾರ್ಕೆಟ್ ತಗೊಂಡೋಗ್ಲಿಕ್ಕೂ ಬರುತ್ತೆ. ಸೊ ಇಲ್ಲಿ ಬನಾನಾ ನಮ್ಮಲ್ಲಿ ಜಾಸ್ತಿ ರೆಫಿನಿಂಗ್ ಮಾಡೋಕ್ಕೆ ಅವಕಾಶನೂ ಇದೆ. ಆದ್ರೆ ಒಬ್ಬ ರೈತನಿಗೆ ಏನಾಗುತ್ತೆ ತೊಂದರೆ ಅಂದ್ರೆ, ಬನಾನಾ ರೆಫಿನಿಂಗ್ ಮಾಡ್ಕೊಂಡು ಅವನಿಗೆ ಮಾರ್ಕೆಟ್ ಮಾಡ್ಕೊಳ್ಳೋಕೆ ಬಹಳ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಇದ್ರೆ ಅವನ್ ಕ್ವಾಂಟಿಟಿ ಮಾಡ್ಕೋಬಹುದು. ನಮ್ಮಲ್ಲಿ 10 metric ton ಕೆಪಾಸಿಟಿ ಎರಡು ಬನಾನಾ ರೈಫಿನಿಂಗ್ ಚೇಂಬರ್ ಇದೆ. ಆ ರೈಫಿನಿಂಗ್ ಚೇಂಬರ್ ನಲ್ಲಿ ಅವರು ಜಾಸ್ತಿ ಕೊಟ್ಟು ಮಾಲು ಹೋಗ್ಬಿಡ್ತಾರೆ. ನಮ್ಮಲ್ಲೇ ನಾವು ಖರೀದಿ ಮಾಡಿಬಿಟ್ಟು ಅದನ್ನ ಮಾರಾಟ ಮಾಡ್ಲಿಕ್ಕೆ ಅವ್ರಿಗೆ ತೊಂದರೆ ಆಗಬಾರದು. ಮಧ್ಯವರ್ತಿ ಕಡೆ ಹೊರಗಡೆ ಹೋಗ್ಬಿಟ್ರೆ ಅವರು ಅವ್ರಿಗೆ ಬಹಳ ಇದನ್ನ ಮಾಡ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಏನು ಅಂದ್ರೆ, ನಮ್ಮಲ್ಲಿ ಮೊದಲೇನಾಗ್ತಾ ಇತ್ತು ಅಂತ ಹೇಳಿದ್ರೆ, ರೆಫಿನಿಂಗ್ ಚೇಂಬರ್ ವಿಚಾರವಾಗಿ ನಾನು ಒಂದ್ ಎರಡು ಮಾತಾಡಬೇಕು ಅಂತ ಹೇಳಿದ್ರೆ, ಹೊರಗಡೆ ಜನಗಳಿಗೆ ಬಹಳ ಆರೋಗ್ಯವಂತದ ಹಣ್ಣುಗಳು ಅದು ಸಿಗಬೇಕು ಅಂತ ಹೇಳಿದ್ರೆ, ಮೊದಲೆಲ್ಲ ಏನ್ ಮಾಡೋರು, ಹಣ್ಣು ಮಾಗಿಸುವ ಘಟಕಗಳು ಕ್ಯಾಲ್ಸಿಯಂ ಕಾರ್ಬೈಡ್ ಅವು ಉಪಯೋಗಿಸಿಕೊಂಡು ಮಾಡ್ತಾ ಇದ್ರು. ಮೇಲಾಗಿ ಯಾವ್ದಾದ್ರು ಬಾಳೆ ಆಗ್ಲಿ ಅಥವಾ ಹಣ್ಣೆ ಆಗ್ಲಿ ಬಂದ್ರೆ ಯಾವ್ದಾದ್ರೊಂದು ದ್ರಾವಣದಲ್ಲಿ ಎದ್ಬಿಟ್ಟು ಇಟ್ಟು ಮಾಡ್ತಾ ಇದ್ರು. ಬಟ್ ಈಗ ಏನಾಯ್ತು ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ರೂಲ್ಸ್ ಆಫ್ 1955 ನಲ್ಲಿ 44A ಪ್ರಕಾರ, ಸೊ ಅದು ಅಪರಾಧ ಅನ್ನಂಗ ಆಯ್ತು. ಆದ್ರಿಂದ ಹೊರಗಡೆ ನಾವ್ ಏನು ಸಹ ಬಳಸ್ತಾ ಈಗ ಇಥಿಲಿನ್ ಗ್ಯಾಸ್ ಅನ್ನ ತಗೊಂಡು ರಿಫೈನಿಂಗ್ ಮಾಡ್ತೀವಿ. ಅದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನೈಸರ್ಗಿಕವಾಗಿ ಅದು ಜನಗಳ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಅದು ಅವ್ರ ಜನಗಳ ಆರೋಗ್ಯ ಮೇಲೆ ಅದೇನಾಗ್ತದೆ, ಮೊದಲೆಲ್ಲ ಮಾಡ್ತದ್ದು ಈಗಲೂ ಕೆಲವು ಕಡೆ ಮಾಡ್ತಾರೆ ಸರ್. ಆಕಾಮ್ಸ್ ನಲ್ಲಿ ಈ ಒಂದು ವಿಚಾರ ಬಗ್ಗೆ ಪ್ರಿವೆನ್ಷನ್ ಆಕ್ಟ್ ಪ್ರಕಾರ ಇಥಿಲಿನ್ ಗ್ಯಾಸ್ ಉಪಯೋಗಿಸಿ ಮಾಡ್ತಾ ಇದ್ವಿ. ಹಣ್ಣುಗಳನ್ನ ಆ ರೀತಿ ಮಾಗಿಸೋದ್ರಿಂದ ಜನಗಳ ಆರೋಗ್ಯ ಪ್ರಮಾಣ ಬೀರೋದಿಲ್ಲ. ಹೀಗಾಗಿ ಚಿತ್ರದುರ್ಗದಲ್ಲಿ ಹೊರಗಡೆ ಏನ್ ಮಾಡ್ತಾರೋ ಅದು ನಮಗ್ ಗೊತ್ತಿಲ್ಲ. ನಾವು ಮಾತ್ರ ಪ್ಯೂರ್ಲಿ ಇಲಾಖೆ ವತಿಯಿಂದ ಅನ್ನೋದು ಒಂದೇ ಅಲ್ಲ, ಜನಗಳ ಆರೋಗ್ಯ ದೃಷ್ಟಿಯಿಂದಲೂ ಸಹ ನಾವು ಇಥಿಲಿನ್ ಗ್ಯಾಸ್ ಯೂಸ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ವಿ. ಇದರಿಂದ ಜನಗಳಿಗೆ ಮಕ್ಕಳು ಹಣ್ಣು ಹಂಪತಿಂಬಳವರು ಆಮೇಲೆ ಆರೋಗ್ಯವಂತರಾಗಿರ್ಲಿಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಒಂದು ಹಣ್ಣು ಹಂಪಲು ಸಿಗುತ್ತಲ್ಲ ಅನ್ನೋ ಒಂದೇ ಉದ್ದೇಶ. ಆ ದೃಷ್ಟಿಯಿಂದ ಇದನ್ನು ನಾವು ರೈತರಿಗೆ ಒಂದು ಮಾರ್ಕೆಟ್ ವ್ಯವಸ್ಥೆನು ಸಹ ಮಾಡಲಿಕ್ಕೆ, ನಮ್ಮಲ್ಲಿ ಏನಾಗಿದೆ ಸ್ಟೇಟ್ನಾಗೆ ಜಾಸ್ತಿ ಬೆಳೆಯುವಂಥ ಮಾಲನ್ನು ಪರ್ಚೇಸ್ ಮಾಡಿಬಿಟ್ಟು ಅದನ್ನ ಹೊರಗಡೆ ಕಳಿಸ್ಲಿಕ್ಕೆ ಸ್ವಲ್ಪ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಕೊಳ್ಳಿಕ್ಕೆ ಸಾಲಿಡ್ ಇಂಥವನ್ನ ಪರ್ಚೇಸ್ ಮಾಡಬೇಕು. ನಾವು ರೈತ ಬೆಳೆದು ನಮ್ದೊಷ್ಟು ತೊಗೊಳ್ಳಿ ಅಂತ ಹೇಳ್ತಾರೆ. ಅಷ್ಟು ತೊಗೊಂಡಾಗ ನಮ್ಮಲ್ಲಿ ಹೊರಗಡೆ ಎಷ್ಟು ಬೇಕಷ್ಟು ಕಳಿಸಿ ಉಳಿದು ನೀಡಲಿಕ್ಕೆ ಸ್ಟಾಕ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ವ್ಯವಸ್ಥೆ ಬೇಕಾಗ. ಆ ವ್ಯವಸ್ಥೆಗೋಸ್ಕರ ನಾವು ಹೋರಾಟ ಮಾಡ್ತಿದ್ವಿ. ನಮಗೆ ಮುಂದೆ ಕೋಲ್ಡ್ ಸ್ಟೋರೇಜ್ ಆಗಲಿ ಅಥವಾ ಏನು ರಿಫೈನ್ ಇದನ್ನ ಮಾಡಲಿಕ್ಕೆ ಸಂಸ್ಕರಣೆ ಮಾಡಲಿಕ್ಕೆ ಒಂದು ಸ್ಟೋರೇಜ್ಗಳು ಸಿಕ್ಬಿಟ್ರೆ ಕೆಲಸ ಮಾಡ್ತದೆ. ಇದುವರೆಗೂ ಇರೋಂಥದ್ದು ಸ್ವಲ್ಪ ನಮಗೆ ಕಡಿಮೆ ಇದರಲ್ಲಿ ಮಾಡಿದೆ. ಸರ್ಕಾರ ಜಾಸ್ತಿ ಅನುದಾನ ಕೊಟ್ಟಿರಲಿಲ್ಲ. ಇತ್ತೀಚಿನಗಳಿಗೆ ಕೊಟ್ಟು ಅಂದರೆ ನಾವು ಅದರಲ್ಲಿ ಭಾಳ ಎಲ್ಲರೂ ನಮ್ಮಲ್ಲಿರುವಂಥ ನಿರ್ದೇಶಕರು ಭಾಳ ವ್ಯವಸ್ಥಿತವಾಗಿ ಕೆಲಸ ಮಾಡೋಂಥ ನನ್ನ ಸ್ನೇಹಿತರಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಹೆಚ್ಚಿನದಾಗಲಿ ಜನಗಳ ಆರೋಗ್ಯದ ಕಡೆ ಗಮನ ಕೊಡ್ತೀವಿ, ರೈತನ ಕಡೆಗೂ ಗಮನ ಕೊಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿದೆ. ಶರತ್ ಕುಮಾರ್ ಅವರ, ಈಗ ಕೆಂಚೂರಪ್ಪ ಹೇಳಿದ್ರೆ ಏನಂದ್ರೆ, ಆಪ್ಕಾಮ್ಸ್ನಲ್ಲಿ ನಾವು ಇಥಿಲಿನ್ ಗ್ಯಾಸ್ ಬಳಕೆ ಮಾಡಿನೇ ಹಣ್ಣುಗಳನ್ನ ಮಾಗಿಸ್ತೀವಿ ಅಂತೇಳಿ, ಹೊರಗೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ಈ ಹೊರಗಡೆ ಆಗೋದನ್ನ ನೀವು ಇಲಾಖೆಯಿಂದ ಏನಾದರೂ ಅದನ್ನ ತಡಿಲಿಕ್ಕೆ ಪ್ರಯತ್ನ ಮಾಡಬಹುದು, ಅಥವಾ ನೀವು ಅವರಿಗೆ ಮಾರ್ಗದರ್ಶನ ನೀಡಬಹುದು ಈ ತರ ಮಾಡಬೇಕು? ಯಾಕಂದ್ರೆ ಮುಖ್ಯ ಉದ್ದೇಶ ನಮ್ಮ ಜನರಿಗೆ ಒಳ್ಳೆಯದನ್ನು ಕೊಡಬೇಕನ್ನೋದು ಒಂದು ಉದ್ದೇಶ. ಒಂದು ಲಾಭದಾಸೆಯಿಂದ ಬೇಗ ಹಣ್ಣಾಗಿ ಬೇಗ ಮಾರಾಟ ಮಾಡಲಿ ಅನ್ನೋ ಒಂದು ಕೆಲವರು ಮನೋಭಾವ ಇರುತ್ತೆ. ಅದೇನು ಮಾಡ್ತಾರಂದ್ರೆ, ಇನ್ನೂ ಅದು ಕಾಯಿ ಬಲ್ತಿರಲ್ಲ ಅವಾಗಲೇ ತಂದು ಅದಕ್ಕೆ ಕೆಮಿಕಲ್ ಹಾಕಿ ಹಣ್ಣು ಮಾಡಿ ಮಾರಾಟ ಮಾಡೋದ್ ಬಹಳ ಕಡೆ ನೋಡಿದ್ದೀವಿ. ಇಲಾಖೆಯಿಂದ ಏನಾದರೂ ಕ್ರಮ ಕೈಗೊಳ್ಬಹುದಾ? ಏನು ಸರ್, ಇದು ನೇರವಾಗಿ ನಮ್ಮ ಇಲಾಖೆ ಸಂಬಂಧ ಪಡಲ್ಲ, ಬಟ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅವರು ಇದಕ್ಕೆ ಕಾಂಪಿಟೆಂಟ್ ಅಥಾರಿಟಿ, ಸೂಕ್ತವಾದ ಪ್ರಾಧಿಕಾರ ಆಗಿರುತ್ತಾರೆ. ಅವರು ಈ ರೀತಿ ಕ್ಯಾಲ್ಸಿಯಂ ಕಾರ್ಬೈಡ್ ಉಪಯೋಗಿಸಿ ಹಣ್ಣು ಮಾಗಿಸಿದ್ರೆ ಅವರು ಅಧಿನಿಯಮದ ಪ್ರಕಾರ ಕ್ರಮ ಕೈಗೊಳ್ತಾರೆ. ಸರ್, ನಾವೇನ್ ಮಾಡ್ತಾ ಇದೀವಿ, ಜನರಲ್ ಅವೇರ್ನೆಸ್ ಮೂಡಿಸ್ತಾ ಇದೀವಿ. ಕ್ಯಾಲ್ಸಿಯಂ ಕಾರ್ಬೈಡ್ನ ಬಳಸೋದನ್ನ ಕಮ್ಮಿ ಮಾಡಿ, ನ್ಯಾಚುರಲ್ ಗ್ಯಾಸ್ ಇದು ಇಥಿಲಿನ್ ಅಂತಕ್ಕಂಥದ್ದು ನೈಸರ್ಗಿಕವಾದ ರೈಪನಿಂಗ್ ಹಾರ್ಮೋನ್ ಅದು ಸಸ್ಯಗಳಲ್ಲಿ. ಆ ಗ್ಯಾಸ್ ನಾವು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಅದನ್ನ ಬಳಕೆ ಮಾಡಿದ್ರೆ ಯಾವುದೇ ಒಂದು ಕ್ಯಾನ್ಸರ್ ಕಾರಕ ರೋಗಗಳು ಬರೋದಿಲ್ಲ. ಬರೀ ಲಾಭನ ಒಂದು ದೃಷ್ಟಿಲಿ ಇಟ್ಕೋಬೇಡಿ, ಸಮಾಜದ ಹಿತದೃಷ್ಟಿನ ಇಟ್ಕೊಂಡು ಹಣ್ಣು ವ್ಯಾಪಾರಸ್ಥರು ನಡ್ಕೋಬೇಕು ಅನ್ನೋದನ್ನ ಅವೇರ್ನೆಸ್ ಮಾಡಿದೀವಿ ಸರ್ ಇಲಾಖೆ. ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅವ್ರ ಜವಾಬ್ದಾರಿ ನೀವು ಹೇಳೋದು ಸರಿ, ಆದ್ರೆ ಎಲ್ಲಾ ಒಂದು ತೋಟಗಾರಿಕೆ ಬೆಳೆಗಾರರು ನಿಮ್ಮ ಒಂದು ಇಲಾಖೆಗೆ ಒಂದಲ್ಲ ಒಂದು ರೀತಿಯಿಂದ ಸಂಪರ್ಕ ಇರುತ್ತೆ. ಅವರಿಗೆ ಒಂದು ಮಾರ್ಗದರ್ಶನ ನೀಡೋದಿರ್ಬೋದು, ಅವರಿಗೆ ಈ ತರ ಮಾಹಿತಿ ತಲುಪಿಸಿ ಎಲ್ಲ ಮಾಗಿಂದನೇ ನೀವು ಆ ಮಾರಾಟ ಹಣ್ಣು ಕೀಳ್ರಿ ಮಾರಾಟ ಮಾಡ್ರಿ ಅಂತ ನೀವು ಹೇಳ್ಬೋದನ್ನು. ಖಂಡಿತ ಸರ್, ಏನು ಈಗ ಕೊಯ್ಲಿನ ಸೂಚಕಗಳು ಅಂತೀವಿ, ಯಾವ ಟೈಮಲ್ಲಿ ಅದನ್ನ ಕೊಯ್ದ್ರೆ ನಿಮಗದು ಕರೆಕ್ಟ್ ಆಗಿ ಮಾಗುತ್ತೆ, ಹಣ್ಣು ಮಾಗುತ್ತೆ. ಈ ಕೊಯ್ಲಿನ ಸೂಚಕಗಳ ಬಗ್ಗೆನೂ ಸಹ ನಾವು ರೈತರಿಗೆ ತರಬೇತಿಗಳು ಕೊಡ್ತೀವಿ ಸರ್. ಯಾವ ಸಮಯದಲ್ಲಿ ಕೊಯ್ಬೇಕು ಅದು ಒಂದೊಂದು ಬೆಳೆಗೆ ಒಂದೊಂದು ಇಂಡೆಕ್ಸ್ಗಳು ಅಂತ ಇರುತ್ತೆ ಸರ್, ಹಾರ್ವೆಸ್ಟಿಂಗ್ ಇಂಡೆಕ್ಸ್ ಅಂತ ಕರಿತೀವಿ ಅವನ್ನ. ಅವುಗಳನ್ನ ರೈತರಿಗೆ ತಿಳಿಸ್ತಾ ಇದೀವಿ. ಅದೇ ರೀತಿ ನಮ್ಮಲ್ಲಿ ಎಲ್ಲೆಲ್ಲಿ ಈ ತರದ ಹಣ್ಣು ಮಾಗಿಸುವ ಘಟಕಗಳು ಇದಾವೆ ಸರ್, ಖಾಸಗಿಯಾಗೂ ಇದಾವೆ, ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲೂ ಇದಾವೆ, ಎಲ್ಲೆಲ್ಲಿ ಇದಾವೆ ಅಲ್ಲೋಗಿ ನೀವು ಮಾರಾಟ ಮಾಡ್ರಿ, ಈ ರೀತಿಯ ತಿಳುವಳಿಕೆನ ನಾವು ರೈತರಿಗೆ ಕೊಡ್ತಾ ಇದೀವಿ ಸರ್. ಕೆಂಚೂರಪ್ಪ, ನೀವು ಹಣ್ಣು ಮಾರಾಟ ಮಾಡ್ಲಿಕ್ಕೂ ಹೊರಗೆ ಹಣ್ಣು ಮಾರಾಟ ಮಾಡ್ಲಿಕ್ಕೂ ಏನೇನು ವ್ಯತ್ಯಾಸ ನೀವು ಹೇಳ್ತೀರಾ? ಅಂದ್ರೆ ನಿಮ್ ಕಡೆಯಿಂದನೇ ನಮ್ಮ ನಾಗರಿಕರು ಅಥವಾ ನಮ್ಮ ಸಾರ್ವಜನಿಕರು ಹಣ್ಣು ಏನು ಖರೀದಿ ಮಾಡಿದ್ರೆ ಏನ್ ಅನುಕೂಲ, ಅದ್ರ ಬಗ್ಗೆ ಹೇಳಿ ಸರ್. ಆ ವಿಚಾರವಾಗಿ ಯೋಚನೆ ಮಾಡಿದ್ರೆ ನೈಸರ್ಗಿಕವಾಗಿ ನಾವು ಇದನ್ನ ಮಾಡಿದಂತವನ್ನ ನಾವು ಹಣ್ಣುಗಳು ಮಾರಾಟ ಮಾಡೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಬೆಲೆ ಸಿಗುತ್ತೆ. ಕಾರಣ ಇಷ್ಟೇ, ಹೋಲ್ಸೇಲ್ ರೇಟ್ ದರದಲ್ಲಿ ತರ್ತೇವೆ, ಹೋಲ್ಸೇಲ್ ಪಾಯಿಂಟ್ ಸಹ ನಮ್ಮಲ್ಲಿ ಮಾಡ್ಕೊಳ್ತಾ ಇದೀವಿ. ಹೋಲ್ಸೇಲ್ ದರದಲ್ಲಿ ಯಾವುದೇ ಬೆಳೆಗಳನ್ನು ನಮ್ಮಲ್ಲಿ ಮಾರಾಟ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಬೇರೆ ಬೇರೆ ಕಡೆಯಿಂದಲೂ ತರಿಸಿ ಇಲ್ಲಿ ಹೋಲ್ಸೇಲ್ ಮಾರಾಟ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ನಾವು ಕಾಂಪಿಟೇಷನ್ ಮಾಡಿದ್ರೆ ಅದು ಜಾಸ್ತಿ ರೇಟ್ ಬೀಳುತ್ತೆ. ನಮ್ಮಲ್ಲಿ ಸಿಗುವಂತ ಮಾವಾಗಲಿ ನೇರಳೆ ಆಗಲಿ ಇಲ್ಲಿ ಏನ್ ಸಿಗುವಂತ ನಾಲ್ಕೈದು ಐಟಮ್ಗಳೇನಿದಲ್ಲ ಅವನ್ನ ನಾವು ಮಾರಾಟ ಮಾಡಿದಾಗ ಅವನ್ನ ರೈಫಿನಿಂಗ್ ಮಾಡಿಕೊಂಡು ಸಹ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ಬಹಳ ಜನ ಏನಾಗಿದೆ ಇವತ್ತಿನ ಇದರಲ್ಲಿ ಅಂದ್ರೆ ಹೊರಗಡೆನೆ ಬಹಳ ಮಾಲ್ ಅವ್ರು ಸಿಗೋದ್ರಿಂದ ಅವ್ರಿಗೆ ಏನ್ ಕೇಳ್ತಾರ ರೇಟ್ ತಗೊಂಡೋಗ್ತಾರೆ, ಬಟ್ ಅತಿ ಹೆಚ್ಚಿನ ರೇಟ್. ಉದಾಹರಣೆ ಸೇಬ್ ಅಂತ ತಗೊಂಡ್ರೆ ಅದು 200-250 ರೂಪಾಯಿ ತನಕ ತಗೊಂಡೋಗ್ತಾರೆ, ಆದ್ರೆ ಅದು 100-110 ರೂಪಾಯಿಗೆ ಹೋಲ್ಸೇಲ್ ನಲ್ಲಿ ಸಿಗ್ತದೆ. ಗ್ರಾಹಕರಿಗೆ ಅದರಿಂದ ವ್ಯತ್ಯಾಸ ಎಷ್ಟು ಬೀಳ್ತು ಅನ್ನೋದ್ರ ಬಗ್ಗೆ ಯೋಚನೆ ಯಾರು ಮಾಡಲ್ಲ ಸರ್. ಅದೇ ರೀತಿ ಈ ಮಾವಿನ ಹಣ್ಣು ಇವತ್ತಿನ ದಿನಗಳಿಗೆ 200 ರೂಪಾಯಿ ತನಕ ಕೆಜಿ ನಡೀತಾ ಇದೆ. ಅದನ್ನ ಒಳ್ಳೆ ಹಣ್ಣುಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ರೈಫನ್ ಮಾಡಿಬಿಟ್ಟು ನಮ್ಮ ವತಿಯಿಂದ ಮಾರಾಟ ನಾವು ಮಾಡಿದ್ವಿ ಅಂದ್ರೆ ಅದಕ್ಕೆ ಅವರಿಗೆ 100-110 ರೂಪಾಯಿಗೆ ರೈತರಿಗೂ ಸಹ ಏನ್ ಗ್ರಾಹಕರು ತಗೊಳ್ತಾರಲ್ಲ, ರೈತರಿಗೂ ಒಂದು ರೀಸನಬಲ್ ರೇಟ್, ನಂತರ ಗ್ರಾಹಕರಿಗೆ ಒಂದು ರೇಟ್, ಅದರಲ್ಲಿ 10-20% ಸಹಕಾರ ಸಂಘ ಅಂದಾಗ ಅದು ಸಮರ್ಪಕ ಸೇವೆ ಸಲ್ಲಿಸಬೇಕು ಅನ್ನೋ ಭಾವನೆ ಇರೋದ್ರಿಂದ ನಾವು ಯಾವುದೇ ತರದ ಜಾಸ್ತಿ ಲಾಭಾಂಶ ಇಟ್ಟು ಯಾವುದು ಮಾಡಲ್ಲ. ರೈಫಿಂಗ್ ಚೇಂಬರ್ಗೆ ಇದರಲ್ಲಿ ಏನ್ ಮಾಡ್ತೀವಿ ಅದ್ರ ಚಾರ್ಜ್ ಒಂದು ಹಾಕ್ಬಹುದು, ಇದನ್ನ ಮಾಡಬಹುದು. ಮುಂದಿನ ದಿನಗಳಲ್ಲಿ ಈ ವರ್ಷ ನಾನು ಇನ್ನು ಇತ್ತೀಚಿನ ದಿನಗಳಲ್ಲಿ ಒಳಗೆ ಬಂದಿದ್ದೀನಿ, ಆದಷ್ಟು ಜವಾಬ್ದಾರಿ ತಗೊಂಡು ಮಾಡಬೇಕು ಅಂತ ಎಲ್ಲ ಶ್ರಮ ವಹಿಸ್ತಾ ಇದೀವಿ. ಅದಕ್ಕೆಲ್ಲ ಸ್ಪಂದಿಸ್ತೀವಿ ಸರ್. ಇತ್ತೀಚಿನ ಮುಂದಿನ ಇದೇ ಸೀಸನ್ ಒಳಗೆ ಎಲ್ಲ ನಮ್ಮ ಲೋಕಲ್ನಲ್ಲಿ ನಮ್ಮ ಜಿಲ್ಲೆ ಒಳಗೆ ಏನೇನು ಬೆಳೀತಾರೋ ಅಂಥವು, ಜೊತೆಗೆ ನಾವು ಹೊರಗಡೆ ಜಿಲ್ಲೆಯಲ್ಲಿ ಬೆಳೆ ಅಂತಾರ ಆಪ್ಕೊಂಡ್ಸ್ ಅಧ್ಯಕ್ಷರುಗಳು ಎಲ್ಲ ಒಂದು ಸಹಕಾರದ ಗತಿಯಿಂದ, ಉದಾಹರಣೆ ಕೊಡಗು ಅವ್ರು ನಾವು ಕಿತ್ಲಿ ಕಳಿಸ್ತೀವಿ ಅಂತಾರೆ ಸರ್, ನಾವು ಬೇರೆ ಹಣ್ಣು ಬೆಳಿತೀವಿ ಕಳಿಸ್ತೀವಿ ಅಂತಾರೆ ಸರ್. ಆಮೇಲೆ ಮಡಿಕೇರಿ ಅಲ್ಲಿ ನಾವು ಏನ್ ಬೆಳಿತೀವಿ ಅವ್ನು ಕಳಿಸ್ತೀವಿ ಅಂತಾರೆ ಸರ್. ನಮ್ಮಲ್ಲಿ ಆ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿಂದ ತರಿಸ್ಲಿಕ್ಕೆ ಇಲ್ಲಿ ಇಟ್ಟು ಮಾರ್ಲಿಕ್ಕೆ ಅಲ್ಲಿ ಕಡಿಮೆ ಇದೆ ಸರ್. ಅಲ್ಲಿ ಬಾದಾಮಿ ಅವನ್ನೆಲ್ಲ ಅಲ್ಲಿಂದ ತರಿಸಿದ್ರೆ ಇಲ್ಲಿ ಕೆಜಿಗೆ ಅರ್ಧಕ್ಕರ್ಧ ಕಡಿಮೆ ಇದೆ ಸರ್. ನಾವು ಸ್ವಲ್ಪ ಮಟ್ಟಕ್ಕೆ ಅದನ್ನ ಲಾಭಾಂಶ ಇಟ್ಕೊಂಡು ಸೊಸೈಟಿ ಆದಾಯ ಇಟ್ಕೊಂಡು ನಾವು ಮಾರಾಟ ಮಾಡಿದ್ರೆ ಉತ್ತಮವಾದ ವಸ್ತುಗಳನ್ನ ನಾವು ನಮ್ಮ ಗ್ರಾಹಕರಿಗೆ ಕೊಡಬಹುದು ಮತ್ತು ಆರೋಗ್ಯವಂತ ಇರ್ತಾರೆ ಅನ್ನೋದು ಒಂದೇ ಭಾವನೆ. ಆಪ್ಕಾಂಶ್ ವತಿಯಿಂದ ನಾವು ಏನೇ ಪರ್ಚೇಸ್ ಮಾಡಿದ್ರು ಸಹ ನಿನ್ನ ಹೊಲ ಎಲ್ಲಿದೆ, ಹೇಗಿದೆ, ನೀನ್ ನೈಸರ್ಗಿಕವಾಗಿ ಬೆಳೀತಾ ಇದೆಯೋ ಏನು, ನಮಗೆ ತಿಳಿದಾಗೆ ಇವೇನು ಹಣ್ಣು ಇವನ್ನೆಲ್ಲ ಮಾಡ್ತಾರಲ್ಲ ಆಲ್ಮೋಸ್ಟ್ ಆಲ್ ಸಾವಯವ ಮುಖಾಂತರನೆ ಬೆಳೀತಾರೆ ಸರ್ ಜಾಸ್ತಿ. ಈಗೇನು ಮೇಕೆ ಜೋಳಗಳು ಅವು ಬೇರೆ ಬೆಳೆಗಳನ್ನು ಬೆಳಿಬೇಕಾರೆ ಅವ್ರ ಗೊಬ್ಬರಗಳನ್ನ ಯೂಸ್ ಮಾಡ್ತಾರೆ ಸರ್. ಆದ್ರೆ ಹಣ್ಣು ಹಂಪಲು ಬೆಳಕರೆ 90% ಭಾಗನು ಇವನ್ನೇ ಉಪಯೋಗಿಸ್ತಾರೆ ಸರ್. ಹಣ್ಣು ಮಾಡುವಾಗಲೂ ನಾವು ಆರ್ಗ್ಯಾನಿಕ್ ಉಪಯೋಗಿಸ್ಬಿಟ್ಟು ಒಳ್ಳೆ ರೀತಿ ಮಾಡಿಕೊಟ್ರೆ ಉತ್ತಮವಾದಂತಹ ರುಚಿನೂ ಸಿಗುತ್ತೆ, ಜನಕ್ಕೆ ಅನುಕೂಲನಾಗುತ್ತೆ. ಈಗ ಅವೆಲ್ಲವನ್ನೂ ಮಾಡೋದ್ರಿಂದ ಏನಾಗುತ್ತೆ, ಜನಗಳಿಗೂ ಸಹ ನಾವು ಸಹಕಾರ ಮಾಡಿದಂಗಾಗುತ್ತೆ, ಒಂದು ಉತ್ತಮವಾದಂತಹ ಸಹಕಾರ ಸಂಘನೂ ಬೆಳೆಯುತ್ತೆ ಅನ್ನೋ ಒಂದು ದೃಷ್ಟಿ ನನ್ನಲ್ಲಿದೆ ಸರ್. ಈಗ ರೈತರು ತೋಟಗಾರಿಕೆ ಮಾಡಿರ್ತಾರೆ, ಯಾರಾದ್ರೂ ಒಬ್ಬ ರೈತರು, ಅವರು ಒಂದು ಹಣ್ಣುಗಳನ್ನ ಮಾರಾಟ ನಿಮಗೆ ಮಾರಾಟ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಆ ವಿಚಾರವಾಗಿ ನಾವು ಯೋಚನೆ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಅವರ ಇಡೀ ತೋಟದಲ್ಲಿ ಬೆಳೆಯುವಂತ ಬೆಳೆ ನಾವೆಲ್ಲದನ್ನು ಖರೀದಿ ಮಾಡಬೇಕು. ಸಾವಿರ ಖರೀದಿ ಮಾಡಿದಾಗ ಅದ್ರಲ್ಲಿ ನಾವು ಗ್ರೇಡೇಷನ್ ಮಾಡ್ತೀವಿ ಸರ್, ದೊಡ್ಡ ಸೈಜ್ ಒಂದು, ಏನ್ ಮೀಡಿಯಂ ಒಂದು, ಇಲ್ಲಿ ಅದರಲ್ಲಿ ಆವರೇಜ್ ರೇಟಿಗೆ ಸಾರ್ ನಂದು ಇಲ್ಲಿ ಅದನ್ನ ಉಳಿಸೋಕಾಗಲ್ಲ, ಅಷ್ಟು ನನ್ನ 4 ಟನ್ ಆಗುತ್ತೆ 5 ಟನ್ ತೋಳಿ ಅಂತ ಅದನ್ನ ತಗೊಂಡಾಗ ಅದರಲ್ಲಿ ನಮಗೆ ಬರೋದು ಏನು, ಅದರಲ್ಲಿ ಒಂದೇ ಮಾರ್ಜಿನ್ ರೇಟ್ ಕೊಡ್ತಾರೆ ಸರ್. ನಾವು ಗ್ರೇಡೇಷನ್ ಮಾಡಿ ಉತ್ತಮವಾದಂತ ಒಳಗಡೆ ಹಾಕೊಂಡು ಅದನ್ನ ಇದನ್ನ ಮಾಡಿ ಉಳಿದ್ ಬರಂತ ಕೆಲವರು ಪಿಕಲ್ಸ್ ಮಾಡ್ಲಿಕ್ಕೆ, ಉಪ್ಪಿನಕಾಯಿ ಮಾಡ್ಲಿಕ್ಕೆ, ಅದಕ್ಕೆ ಇದಕ್ಕೆಲ್ಲ ತಗೊಂಡೋಗ್ತಾರೆ ಸರ್. ಅದು ಎಲ್ಲವನ್ನೂ ನಾವು ಕಾಂಪನ್ಸೇಟ್ ಮಾಡಿ ಸರಿಯಾದ ಒಂದು ದರದಲ್ಲಿ ಅದನ್ನ ಮೇಂಟೈನ್ ಮಾಡಿದಾಗ 10-15% ನಮಗೆ ಉಳಿದ್ರು ಸಹ ನಾವು ಸಾಕು ಅಂತ ಹೇಳಿ ಸರ್. ಅವ್ರನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಸರ್ ನಾನು ಅಷ್ಟು ಯಾರಿಗೂ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ ಸರ್, ಸೊ ನಾನು ನೀವು ಆರಿಸ್ಕೊಂಡಂಗೆ ಕೊಡಕ್ ಬರಲ್ಲ ಅಂತಾರೆ. ಆಮೇಲೆ ಜಾಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ನಾವು ಇಲ್ಲಿ ಸ್ಟೋರೇಜ್ ಬೇಕು, ಅದನ್ನ ನಾವು ಇವತ್ತು ಬೇರೆ ಒಂದು ಮಾರ್ಕೆಟ್ಗೆ ಕಳಿಸಿದ್ರು ಸಹ ಉಳಿದ ಮಾಲನ್ನು ಇಡ್ಲಿಕ್ಕೆ ಸ್ಟೋರೇಜ್ ಬೇಕು ಸರ್. ಆ ಸ್ಟೋರೇಜ್ ವ್ಯವಸ್ಥೆಯನ್ನು ನಾವು ಕೇಳ್ಕೊಳ್ತಾ ಇದೀವಿ ಸರ್. ಸರ್ಕಾರದಿಂದ ಏನಾದರೂ ಅನುದಾನಗಳು ದೊರೆತಾಗ ಇವು ಕೊಡ್ತಾರೆ, ಇಲ್ಲ ಅಂತೇನಿಲ್ಲ. ನಾವೊಂದು ಪ್ರಯತ್ನ ಪಡ್ತೇವೆ ಸಾಧಿಸಿ ಅಲ್ಲಿ ಆ ತೋಟದ ಹತ್ರನೂ ನಾವು ಸಂಪರ್ಕದಲ್ಲಿದ್ದೀವಿ ಸರ್. ಎಷ್ಟು ಜನ ತೋಟದ ಬೆಳಗ್ಗೆ ಬರ್ತಾರೆ ಅವರಿಗೆಲ್ಲ ನಮ್ಮಲ್ಲೇ ನಮ್ಮ ವತಿಯಿಂದನೇ ಗೊಬ್ಬರಗಳು, ಬನಾನಾ ಸ್ಪೆಷಲಿ ಅನೇಕ ವಸ್ತುಗಳನ್ನು ಅವೆಲ್ಲವನ್ನೂ ನಾವು ಸೇಲ್ ಮಾಡ್ತಾ ಇದೀವಿ ಸರ್. ಕಟಿಂಗ್ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಎಲ್ಲದೂ ಸಹ ನಾವು ಡೈರೆಕ್ಷನ್ ಕೊಡ್ತಾರೆ ಸರ್. ಹಾರ್ಟಿಕಲ್ಚರ್ ಅವ್ರದ್ದು ಏನು ಆಫೀಸ್ ಇದೆಯಲ್ಲ ಅವರು ಜೊತೆಗೆ ಹೀಗೇನು ನಮ್ಮ ಇದರಿಂದಲೂ ಇವು ಸಹಕಾರ ಕೊಡ್ತಾ ಇದ್ದಾರೆ ಸರ್. ಆದ್ರಿಂದ ನಮಗೂ ಮತ್ತೆ ಅವರಿಗೆ ಮಧ್ಯವರ್ತಿಗಳನ್ನ ಅವಳಿ ಇಲ್ಲಿ ತಪ್ಪುತ್ತೆ. ನೇರವಾಗಿ ಅವರಿಂದ ಪರ್ಚೇಸ್ ಮಾಡಲಿಕ್ಕೆ ಫೀಲ್ಡ್ಗೆ ಹೋಗಿಬಿಟ್ಟು ನೋಡಿ ಅವನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಈಗ ಒಂದು ವೇಳೆ ಸ್ಟಾಕ್ ಉಳಿತು, ಹಣ್ಣುಗಳು ಮಾರಾಟ ಆಗ್ಲಾರ್ದಂಗೆ ಉಳಿತು ಅಂದ್ರೆ ಏನ್ ಮಾಡ್ತಾರ? ಇವತ್ತಿನ ಪ್ರಶ್ನೆ ಹುಟ್ಟಿರದೇ. ಈಗ ಉದಾಹರಣೆಗೆ ನಾವು ತೋಟ ನೋಡಿಬಿಟ್ಟು ಖರೀದಿ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಸರ್. ನಿನ್ನೆ ತಾನೇ ಆನೇಕಲ್ ಮಳೆ ಬೀಳ್ತು, ಆನೇಕಲ್ ಮಳೆ ಒಂದ್ ಕಡೆ ಹೊಡೆತ ಬಿದ್ದಾಗ ಅದು ಹಣ್ಣಾಗಲ್ಲ ಸರ್, ಅದು ವೇಸ್ಟ್ ಆಗುತ್ತೆ. ಮೇಲೆ ಸಣ್ಣದ ಜಾಗೃತಿ ಹಣ್ಣು ಆಗಲ್ಲ, ಅದು ಸಹ ರುಚಿ ಬರಲ್ಲ ಅದು. ಸೊ ಅಂದಾಗ ಆ ವೇಳೆಯಲ್ಲಿ ತಾವು ಕೇಳಿದಂತ ಪ್ರಶ್ನೆ ಉತ್ತರ ಕೊಡ್ಬೇಕಂದ್ರೆ ಪೂರ್ತಿ ಲಾಸ್ ಆಗ್ತದೆ. ಅಂತ ವಿಚಾರಗಳಿಗೂ ಒಮ್ಮೆ ಲಾಸ್ ಆಗ್ಬಹುದು, ಒಮ್ಮೆ ಲಾಭ ಆಗಬಹುದು. ಆದ್ರೆ ಒಮ್ಮೆ ನಾವು ಅಪ್ಕಮ್ ಸರ್ ಅದ್ರ ಕೈ ಹಾಕಿದಾಗ ಇಂತಿಷ್ಟು ರೇಟ್ಗೆ ಅಂತ ಇದನ್ನ ಮಾಡಿದಾಗ ಅಂತ ವೇಳೆ ರೈತರು ಸಹ ಸಹಕರಿಸ್ತಾರೆ. ಸಹಕಾರ ಸಂಘ ಅದು ನಮ್ದೇಯ ಸದಸ್ಯರು ಸಂಬಂಧಪಟ್ಟಂತದ್ದು, ಅವರು ಸಹ ಸಹಕರಿಸಿಬಿಟ್ಟು ಅದನ್ನ ವ್ಯವಸ್ಥಿತವಾಗಿ ಎಷ್ಟು ಬರುತ್ತೋ ಅಷ್ಟು ಮಾಡಿಕೊಡಿ ಸರ್. ನಮ್ಮ ಮಟ್ಟಕ್ಕೂ ಸಹ ಬರ್ತಾರೆ ಸರ್. ಅದರಲ್ಲಿ ಗಾಢವಾಗಿ ನಾವು ಕೈ ಹಾಕ್ಬೇಕು ಸರ್. ಈಗ ನೇರಳೆ ಅದು ಇನ್ನು ಬಹಳ ಹಣ್ಣುಗಳೆಲ್ಲ ಇದಾವೆ ಸರ್. ಬಟ್ ನಾವು ಈ ಸೊಪ್ಪು ಇವನು ಕೆಲವಾರು ಪೆರಿಷಬಲ್ ಐಟಮ್ಗಳು ತಗೊಳ್ದಂಗೆ ಆದಷ್ಟು ಸಾಲಿಡ್ ಬಾಡಿ ಅಂತ ತಗೊಂಡ್ರು ಒಂದು ವಾರಗಟ್ಟಲೆ ಇರುತ್ತೆ, ಹಣ್ಣಾದ್ರೂ ಇರುತ್ತೆ. ಅವನ್ನೆಲ್ಲ ನಾವು ಶಿಥಿಲೀಕರಣ ಮಾಡ್ಕೊಂಡು ಕರೆಕ್ಟ್ ಸೇಲ್ ಮಾಡ್ಕೊಂಡ್ರೆ ಹೊರಗಡೆ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ನಾವು ಹೊರಗಡೆ ಇದಕ್ಕೆ ಕಳಿಸ್ಬೇಕು. ಆ ಒಂದು ಯೋಚನೆ ಮಾಡ್ಕೊಂಡ್ಬಿಟ್ಟು ಸಂಚಾರಿ ವಾಹನಗಳು ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ಬೇಕು ಸರ್. ಹಂಗಾಗಿದೆ, ನಮಗೂ ಅವ್ರಿಗೂ ಎಲ್ಲದೂ ವೇಸ್ಟ್ ಆಗುತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಬಂದಾಗ ಆದಷ್ಟು ಅದನ್ನು ನೋಡ್ಕೊಂಡ್ಬಿಟ್ಟು ವ್ಯವಹಾರ ಮಾಡ್ಬೇಕು. ಅದರಿಂದ ಏನಾಗುತ್ತೆ, ಸೊಸೈಟಿಗೆ ನಷ್ಟ ಉಂಟಾಗುತ್ತೆ. ಆ ನಷ್ಟವನ್ನು ಭರಿಸುವ ಶಕ್ತಿ ಇಟ್ಕೋಬೇಕು ಸರ್. ಸ್ವಲ್ಪ ಅಂತ ಲಿಮಿಟ್ ಆಗಿ ಮಾಡ್ಕೋಬೇಕು. ಯಶವಂತ್ ಕುಮಾರ್ ಅವರು, ಈಗ ಅಲ್ಲಿ ಖರೀದಿ ಆಯ್ತು, ಮಾರಾಟ ಆಯ್ತು, ಅಲ್ಲಿನ ವ್ಯವಸ್ಥೆ ಈ ತರ ಇರುತ್ತೆ, ಅದಲ್ಲದೆ ಹಾಪ್ಕಾಮ್ಸ್ ಇಂದ ಬೇರೆ ಏನೇನು ಒಂದು ಸವಲತ್ತುಗಳು ನಮ್ಮ ರೈತರಿಗೆ ಸಿಗ್ತವೆ ಅಂತ ಹೇಳ್ತೀರಾ? ಸರ್, ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂತಾ ಇದೀವಿ. ಗ್ರಾಹಕರು ಯಾಕೆ ನಮ್ಮ ಅಪ್ಕಾಮ್ಸ್ ಮಳಿಗೆಗಳೆಲ್ಲ ತಾಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ, ಈಗ ನಾವು ಹೊರಗಡೆ ಬೇರೆ ಅಂಗಡಿಗಳಿಗಿಂತ ನಮ್ಮಲ್ಲಿ ಒಂದು ಸ್ವಚ್ಛತೆಯನ್ನ ಕಾಪಾಡಲಿಕ್ಕೆ ನಾವು ಆದ್ಯತೆಯನ್ನ ಕೊಟ್ಟಿದೀವಿ. ಮತ್ತೆ ಗುಣಮಟ್ಟಕ್ಕೆ ನಾವು ಪ್ರಥಮ ಆದ್ಯತೆ ಕೊಡ್ತೀವಿ. ನಮ್ಮ ಮಳಿಗೆಗಳಲ್ಲಿ ಗುಣಮಟ್ಟದ ಹಣ್ಣು ತರಕಾರಿಗಳನ್ನ ಮಾರಾಟ ಮಾಡಬೇಕು. ಯಾವ ದರಕ್ಕೆ ಅವನು ಮಾರಾಟ ಮಾಡ್ತಾ ಇದ್ದಾನೆ ಅನ್ನೋದನ್ನ ಆ ದರ ಪಟ್ಟಿನ ಪ್ರತಿದಿನ ಅವನು ಪ್ರಸ್ತುತ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು. ಅದೇ ರೀತಿ ಸ್ಥಳೀಯವಾಗಿ ದೊರೆತಕ್ಕಂತ ಕೆಲವು ಹಣ್ಣುಗಳು, ಸೀಸನ್ ಋತುಮಾನ ಆಧಾರಿತವಾಗಿ ದೊರೆತಕ್ಕಂತ ಹಣ್ಣುಗಳು, ಇವನ್ನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರಿಗೆ ಪರಿಚಯಿಸಬೇಕು. ಕೆಲವು ಅಪ್ರಧಾನ ಹಣ್ಣುಗಳಿದಾವೆ, ಅವನ್ನು ಸಹ ನಮ್ಮ ಮಳಿಗೆಗಳ ಮೂಲಕ ಪರಿಚಯಿಸಬೇಕು. ಅದೇ ರೀತಿ ಬೇರೆ ಬೇರೆ ಪ್ರೊಸೆಸ್ಡ್ ಪ್ರಾಡಕ್ಟ್ಗಳು, ಸಂಸ್ಕರಣೆ ಮಾಡಿದಂತ ಹಣ್ಣಿನ ಜ್ಯೂಸ್ಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ಜೇನುತುಪ್ಪ, ಮಶ್ರೂಮ್, ಈ ತರದ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದೀವಿ ಸರ್. ಈ ತರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಮ್ಮ ಅಪ್ಕಾಮ್ಸ್ ಮೂಲಕ ನಾವು ಒಂದು ಮಳಿಗೆ ಅಂತ ಬಂದಾಗ ಅಲ್ಲಿ ಅವರ ಗ್ರಾಹಕನಿಗೆ ಎಲ್ಲಾ ಅವಕಾಶಗಳು ಸಿಗುವ ಖರೀದಿಗೆ ಆ ತರದನ್ನ ನಾವು ಪ್ಲಾನ್ ಮಾಡ್ತಾ ಇದೀವಿ ಸರ್. ತರಕಾರಿನೂ ನಿಮ್ಮಲ್ಲಿ ಮಾರಾಟ ಮಾಡಬಹುದಾ? ಹೌದು ಸರ್, ಮಾರಾಟ ಮಾಡಬಹುದು. ಇತ್ತೀಚಿನ ದಿನ ತರಕಾರಿ ಹಣ್ಣು ಹಂಪಲು ಎಲ್ಲ ಅಂತ ಇದೆ ಸರ್. ಇತ್ತೀಚಿನ ಸರ್ಕಾರ ಏನ್ ಮಾಡಿದೆ, ಆದಷ್ಟು ಆಪ್ ಕಂಪ್ನಿಗಳಿಗೆ ಅವಕಾಶಗಳು ಒಂದು 4G ಪ್ರಾವಿಷನ್ ಕೊಟ್ಟಿದೆ ಸರ್. ಎಲ್ಲ ಇಲಾಖೆಗಳಿಗೆ, ಯಾವ ಹಾಸ್ಟೆಲ್ಗಳಿಗೆ, ಹಾಸ್ಪಿಟಲ್ಗಳಿಗೆ ನೀವು ತರಕಾರಿಯನ್ನ ಆಪ್ಕಾಮ್ಸ್ ವತಿಯಿಂದನೇ ಖರೀದಿ ಮಾಡಿ ಅಂತ ಕೊಟ್ಟಿದ್ದಾರೆ ಸರ್. ಅವ್ರು ಏನಾಗಿದೆ, ಹಿಂದೆಲ್ಲ ಟೆಂಡರ್ ತಗೊಂಡಿದ್ದಾರೆ, ಅವ್ರದ್ದಾಗಬೇಕು ಅವ್ರದ್ದಾಗಬೇಕು ಅಂತಾರೆ. ಬಟ್ 4G ಏನು, 20 ಲಕ್ಷದವರೆಗೆ ನೀವು ನಮ್ಮಲ್ಲಿ ಖರೀದಿ ಮಾಡಿ, ಹಣ್ಣು ತರಕಾರಿ ಖರೀದಿ ಮಾಡಲಿಕ್ಕೆ ಕರ್ನಾಟಕ ಪಾರದರ್ಶ ಸಂಗ್ರಹಣೆ ಅಧಿನಿಯಮದಡಿ ನಮಗೆ ನಮ್ಮ ಸಂಸ್ಥೆಗಳಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಸರ್. ನಾವು ಅವರು ವಿತೌಟ್ ಟೆಂಡರ್ ಪ್ರೊಸೆಸ್ ಇಲ್ಲದಲ್ಲಿ ಅಪ್ ಟು 20 ಲಕ್ಷದವರೆಗೂ ನಮ್ಮಲ್ಲಿ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. ಕಳೆದ 2 ವರ್ಷದಲ್ಲಿ ನಾವು ಈ ಕೃಷಿಗೆ ಸಂಬಂಧಪಟ್ಟಂಗೆ, ತೋಟಗಾರಿಕೆ ಇರಬಹುದು, ಕೃಷಿ ಇದರಿಂದ ಇರಬಹುದು, ಬಹಳಷ್ಟು ಸಮಸ್ಯೆಗಳು ಎದುರಾದವು. ಕೊರೋನಾ ಒಂದು ಲಾಕ್ಡೌನ್ ಇರಬಹುದು, ಅದರಿಂದ ಬಹಳ ನಮ್ಮ ರೈತರು, ಹೂವಿನ ಬೆಳೆಗಾರರು ಹೂವು ಮಾರಾಟ ಮಾಡಲಾರ್ದಂಗೆ ಹಂಗೆ ಎಲ್ಲ ಲಾಸ್ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ನಿಮ್ಮ ಹಾಪ್ಕಾಮ್ಸ್ ಅಂತ ಒಂದು ಸಂಘಗಳು ಯಾವ ರೀತಿ ಸಹಾಯ ಮಾಡಿದವು ಅಂತ ಹೇಳ್ತಾರೆ ನಮ್ಮ ರೈತರಿಗೆ ಸರ್? ಅದೇ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಪೆರಿಷಬಲ್ ಪ್ರಾಡಕ್ಟ್ಸ್, ನಮ್ಮ ತೋಟಗಾರಿಕಾ ಉತ್ಪನ್ನಗಳು ಏನು ಬೇಗ ಕೆಟ್ಟೋಗ್ತಕ್ಕಂಥ ಪದಾರ್ಥಗಳಿದೆ, ಇವರು ರೈತರು ಬಹಳಷ್ಟು ಸಮಸ್ಯೆ ಅನುಭವಿಸಿದ್ರು. ನಮ್ಮ ಇಲಾಖೆ ವತಿಯಿಂದ ನಾವು ಹಾಪ್ಕಾಮ್ಸ್ ಮೂಲಕ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲವು ಕಡೆ ಎಲ್ಲ ವ್ಯಾನ್ಗಳು ಬಿಟ್ಟು ರೈತರುಗಳಿಂದ ಖರೀದಿ ಮಾಡಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥದ್ದು. ಯಾಕೆ ಆ ಸಂದರ್ಭದಲ್ಲಿ ರೈತರು ಹೊರಗೆ ಬರಲಿಕ್ಕೆ ಅವಕಾಶ ಇರಲಿಲ್ಲ, ಗ್ರಾಹಕರು ಹೊರಗೆ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಸರ್ಕಾರದ ಆದೇಶದ ಅನುಸಾರ ನಮಗೆ ವೆಹಿಕಲ್ಗಳು ಪ್ರಾವಿಷನ್ ಮಾಡಿಕೊಟ್ರು ಅವಾಗ. ಸೊ ನಾವು ಆಪ್ಕಾಮ್ಸ್ ಮೂಲಕ ರೈತರಿಂದ ಖರೀದಿ ಮಾಡಿ ಗ್ರಾಹಕರ ಮನೆ ಬಾಗಿಲುಗಳಿಗೆ ಹಣ್ಣು ಮತ್ತು ತರಕಾರಿಗಳು ದಿನನಿತ್ಯದ ಅಗತ್ಯತೆಗಳನ್ನ ತಲುಪಿಸ್ತಕ್ಕಂತ ಒಂದು ಕಾರ್ಯನ ಮಾಡಿದ್ವಿ ಸರ್ ಅವಾಗ. ಸರ್, ನಿಮ್ಮ ಒಂದು ಆಪ್ಕಾಮ್ಸ್ ಇಂದ ರೈತರು ಯಾವ ರೀತಿ ಒಂದು ಸವಲತ್ತುಗಳನ್ನು ಪಡ್ಕೋಬಹುದು ಅಂದ್ರೆ ಒಂದು ಸಹಾಯನ ಪಡ್ಕೋಬಹುದು ಅಂದ್ರೆ ನಿಮ್ಮ ಒಂದು ಸಂಘದಿಂದ ಅಂತ ಹೇಳ್ತಾರೆ? ನಮ್ಮ ಸಂಘದಿಂದ ಏನು ರೈತರಿಗೆ ಸಾಕಷ್ಟು ಅದರಲ್ಲೂ ತೋಟದ ಬೆಳೆಗಳು ತರಕಾರಿ ಬೆಳೆಯುವಂತವ್ರಿಗೆ ಬಹಳ ಸವತ್ತದೆ. ನಮಗೆ ಸಂಬಂಧಪಟ್ಟಂತೆ ಯಾವುದೇ ತರ ರಾಸಾಯನಿಕ ಗೊಬ್ಬರಗಳ ಅಲ್ಲದೆ ರಾಸಾಯನಿಕ ಗೊಬ್ಬರಗಳು ನಾವು ಯಾವುದೂ ಮಾರಾಟ ಮಾಡ್ತಾ ಇಲ್ಲ. ನೈಸರ್ಗಿಕವಾದ ಗೊಬ್ಬರಗಳನ್ನು ಮಾರಾಟ ಮಾಡ್ತಾ ಇದೀವಿ. ಕ್ರಿಮಿನಾಶಕಗಳು ನೈಸರ್ಗಿಕವಾಗಿ ಬಂದಿದ್ದಾವೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಸ್ತುಗಳನ್ನು ನಾವು ಇದನ್ನು ಮಾರ್ತಾ ಇದೀವಿ ಅವರಿಗೆ. ಅವು ಏನಾಗಿದಾವೆ ಸರ್, ಮೈಕ್ರೋ ನ್ಯೂಟ್ರಿಯಂಟ್ಸ್ ಒಂದು, ಸಿರೇಚರ್ಸ್, ಗಾರ್ಡನ್ ಟೂಲ್ಸ್, ಪ್ರತಿಯೊಂದು ಇನ್ನೂ ಅನೇಕ ವಸ್ತುಗಳನ್ನು ನಾವು ಅವ್ರಿಗೆ ಮಾಡ್ತಾ ಇದೀವಿ ಸರ್. ಬೀಜಗಳನ್ನು ಸಹ ನಾವು ಮಾರ್ತಾ ಇದ್ದಾವೆ ಸಂಬಂಧಪಟ್ಟಂತೆ ಇಲಾಖೆ ಸರ್ಕಾರದಿಂದ, ಇದರಿಂದಲೇ ಪರ್ಚೇಸ್ ಮಾಡಿ ಯೂನಿವರ್ಸಿಟಿಗಳಿಂದ ನಾವು ನುಗ್ಗೆ ಬೀಜ ಇವನ್ನೆಲ್ಲ ಮಾರಾಟ ಮಾಡ್ತಾ ಇದ್ವಿ. ಇತ್ತೀಚಿನ ದಿನದ ಏನಾಗಿದೆ, ಬರೀ ತೆಂಗು ಅಡಿಕೆ ಬಹಳ ಆಗಿರೋದ್ರಿಂದ ಇಂಟರ್ ಕ್ರಾಪ್ಗಳಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಸರ್ಕಾರ. ಹಾಗಾಗಿ ನುಗ್ಗೆ ಅವನು ಮಾಡಿದೆ, ಅವರಿಗೆ ಸಬ್ಸಿಡಿ ಸ್ಕೀಮ್ ಮುಖಾಂತರ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾ ಇದಾರೆ. ಇದರ ಮುಖಾಂತರ ನಮ್ಮ ಜನಗಳಿಗೆ ಸ್ವಲ್ಪ ಇಡೀ ರಾಜ್ಯದ ಪ್ರಶ್ನೆ ನಮಗೆ ಬೇಡ, ನನ್ನ ಜಿಲ್ಲೆಯಲ್ಲಿ ನೋಡ್ಕೊಂಡ್ರೆ 10% ಇಡೀ ಭೂಮಿಯಲ್ಲಿ 10-15% ತೋಟ ಬೆಳೆಗಳಿದ್ದಾವೆ. ಅಷ್ಟು ಜನಕ್ಕೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು 20% 30% ನಮ್ಮನ್ನು ಬಂದು ಅಪ್ರೋಚ್ ಮಾಡಲೇಬೇಕಲ್ಲ ಸರ್. ಅಪ್ರೋಚ್ ಮಾಡಿದಾಗ ನಮ್ಮ ಕೈಲಾಗಿದ್ದು ಅವ್ರಿಗೆ ಕೊಡ್ತೀವಿ, ಕ್ರೆಡಿಟ್ಸ್ ಖರೀದಿ ಮಾಡಿಕೊಡ್ತೀವಿ, ಅವಳ ಸರ್ಕಾರದಿಂದನೇ ಅದರಿಂದ ಸ್ವಲ್ಪ ಸಹಾಯಧನ ಕೊಡ್ತಾರೆ, ಹೊರಗಡೆ ತಗೊಂಡ್ರೆ ಬಹಳ ಆಗ್ತಾವ ಅವರಿಗೆ. ಇಂಥ ಕೆಲವಾರು ಸಂಘದಿಂದ ಒದಗಂತ, ನಮ್ಮ ಆಪ್ಕಾಂಪ್ಸಿಂದ ಒದಗಂತ ವಿಚಾರಗಳು ಏನಿದಾವಲ್ಲ, ವಸ್ತುಗಳಿದಾವಲ್ಲ, ಅವನ್ನ ಕಡಿಮೆ ದರದಲ್ಲಿ ನಾವು ಅವರಿಗೆ ಸಹಾಯ ಮಾಡ್ತೀವಿ. ಅಕಸ್ಮಾತ್ ನಮ್ಮಲ್ಲಿ ಸ್ಟಾಕ್ ಇಲ್ದಿದ್ರೆ ಇಮಿಡಿಯೇಟ್ ಆಗಿ ಅವರು ಬಂದಂತ ವ್ಯಕ್ತಿಗಳಿಂದ ಅವ್ರ ಅಡ್ರೆಸ್ ತಗೊಂಡು ಎಲ್ಲ ತಗೊಂಡು ತರಿಸ್ಬಿಟ್ಟು ನಾವು ಕೊಡ್ತಾ ಇದೀವಿ. ಈ ವ್ಯವಸ್ಥೆ ಮಾಡೋದ್ರಿಂದ ಸರ್ ನಾವೊಂದು ಸಣ್ಣ ವಸ್ತು ತಗೊಳಕ್ ಅಲ್ಲಿಗೆ ಹೋಗಬೇಕಾಯ್ತು ಸದ್ಯ ಕೊಡ್ತಾ ಇದೀರಿ ಅನ್ನೋ ಭಾವನೆ ರೈತರಲ್ಲಿ ಮೂಡ್ತಾ ಇದೆ ಸರ್. ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿ ತಾಲೂಕಿನಲ್ಲಿ ಸರ್ಕಾರ ಒಂದು ಅನುದಾನ ಕೊಟ್ಬಿಟ್ಟು ನಮಗೆ ಟ್ರೈನಿಂಗ್ ಮಾಡಿಸ್ತು ಸರ್ ಎಲ್ಲ ರೈತರಿಗೆ, 100 ಜನ 200 ಜನಕ್ಕೆ ಎಲ್ಲ ಇದಕ್ಕೂ, ಒಂದು ಮೊಳಕಾಲ್ಮೂರು ತಾಲೂಕು, ಚಳ್ಳಿಕಾಯಿ, ನಾವು 5 ತಾಲೂಕುಗಳಲ್ಲೂ 200-300 ಜನ ರೈತರು ಸೇರಿಸ್ಬಿಟ್ಟು ಅವ್ರಿಗೆ ರೆಡೇಷನ್ನು ಪ್ಯಾಕಿಂಗ್ ಹೆಂಗೆ ಏನು, ಈಗ ಆರ್ಟಿಕಲ್ ಸೊಸೈಟಿ ಇದರಿಂದ ಆಫೀಸಿಂದ ಬೆಳಿಲಿಕ್ಕೆ ಏನ್ ಬೇಕು ಅದು ಬೇಕು ಇದು ಬೇಕು ಅಂತ ಬರ್ತಾರೆ ಸರ್. ಏನಾದ್ರು ರೋಗ ಆದ್ರೂ ಬರ್ತಾರೆ ಸರ್. ಬಟ್ ಬೆಳೆದ ಮೇಲೆ ನಮ್ಮ MDO ಸರ್ ಹೇಳಿದಂಗೆ ಅದನ್ನ ಯಾವ ರೀತಿ ಇದನ್ನ ಮಾಡ್ಕೋಬೇಕು, ಅದನ್ನ ಗ್ರೆಡೇಷನ್ ಹೆಂಗ್ ಮಾಡ್ಕೋಬೇಕು, ಮಾರಾಟ ಮಾಡ್ಲಿಕ್ಕೆ ನೀನೇ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯಾಗಾರನೇ ಇಟ್ಬಿಟ್ಟು ಇಡೀ ಜಿಲ್ಲೆಯಾದ್ಯಂತ ಕಾರ್ಯಾಗಾರ ಮಾಡಿದ್ವಿ ಸರ್. ನಮ್ಮ MDO ಅವರು ಆಗ ಇಲಾಖೆಯವರು ಬಹಳ ಸಹಕಾರ ಕೊಟ್ರು ಸರ್. ಆ ದೃಷ್ಟಿಯಿಂದ ಈಗ ಕೋವಿಡ್ ವೇಳೆಯಲ್ಲೂ ಸಹ ನಾವು ಸೊಸೈಟಿ ಲಾಸ್ ಆದರೂ ಸಹ ವಾಹನಗಳ ಮುಖಾಂತರ ಪರ್ಚೇಸ್ ಮಾಡಿಬಿಟ್ಟು ಎಲ್ಲ ಕೊಟ್ಟಿವಿ ಸರ್. ಅಂತ ಕ್ಲಿಷ್ಟವಾದ ಸಂದರ್ಭಗಳಲ್ಲಿ ಈ ಒಂದು ಸಹಕಾರ ಸಂಘ ಕೆಲಸ ಮಾಡ್ತಾ ಇದೆ. ಇನ್ನೂ ಹೆಚ್ಚಿನದಾಗಿ ರೈತರಿಗೆ ಏನು ಅದರಲ್ಲೂ ತೋಟದ ಬೆಳೆಗಳನ್ನು ಬೆಳೆಯುವಂತವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಜಿಲ್ಲೆಯಾದ್ಯಂತ ನಾವು ಕೇಳ್ಕೊಳ್ತಾ ಇದೀವಿ ಸರ್. ಎಲ್ಲ ರೈತರು ಸಹ ಸ್ಪಂದಿಸ್ತಾ ಇದಾರೆ. ಆದಷ್ಟು ನಾವು ಅವ್ರ ಹತ್ರ ಹೋಗಿ ಕೇಳ್ತಾ ಇದೀವಿ ಸರ್, ಎಲ್ಲ ವಿಚಾರಗಳು ನೀವು ಬರ್ರಿಯಪ್ಪ, ಸದಸ್ಯತ್ವ ಪಡೀರಿ, ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಭಾವನೆಗೆ ಇದೆ ಸರ್. ಸದಸ್ಯ ಅಲ್ಲದರೂ ಸಹ ರೈತರು ಬಂದು ಏನೇ ಬೆಳೆದಿದ್ರು ಸಹ ನಮಗೆ ಏನಾದ್ರು ಸಜೆಷನ್ಸ್ ಬೇಕು ಅಂದ್ರೆ ನಮ್ಮ ಇಲಾಖೆಯರಿದ್ದಾರೆ, ಜೊತೆ ನಮ್ಮ ಆಪ್ಕಾಂಪ್ಸ್ ಸಂಘ ಇದೆ, ನೀವು ಕೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ಸರ್. ಇದರಿಂದ ಉತ್ತಮವಾದ ಸ್ಪಂದನೆ ಬರ್ತಾ ಇದೆ ಸರ್ ನಮಗೆಲ್ಲ. ಯಶವಂತ್ ಕುಮಾರ್ ಅವರ, ಈಗ ನಾವು ಕೃಷಿ ಇಲಾಖೆಯಿಂದ ಕೆಲವು ಕೃಷಿ ಪರಿಕರಗಳನ್ನ ನಡೀತಾರೆ ನಮ್ಮ ರೈತರು, ಈ ಇತ್ತೀಚೆಗೆ FPOs ಅಂತ ಮಾಡಿದ್ರೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಹೇಳಿ, ಅದ್ರ ಮುಖಾಂತರ ಕೆಲವರು ಪಡಿತಿದ್ದಾರೆ. ಅದೇ ರೀತಿ ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಕೆಲವು ಪರಿಕರಗಳು ಇರ್ಬೋದು, ಇಂತ ನೆರವೆಲ್ಲ ಇರ್ತವೆ. ನಿಮ್ಮ ಹಾಪ್ಕಾಮ್ಸ್ ಮುಖಾಂತರ ಅಂದ್ರೆ ನಿಮ್ಮ ಒಂದು ಸಂಘದ ಮುಖಾಂತರ ರೈತರು ಯಾವ ರೀತಿ ಒಂದು ಸೌಲಭ್ಯ ಪಡಿಬಹುದು, ಏನೇನು ಸವಲತ್ತುಗಳು ಸಿಗ್ತವೆ ಅಂತ ಹೇಳ್ತೀರಾ? ನಮ್ಮಲ್ಲಿ ಸರ್ ಮುಖ್ಯವಾಗಿ ಮೈಕ್ರೋ ನ್ಯೂಟ್ರಿಯಂಟ್ ಸ್ಪೆಷಲ್ಗಳು, ಈಗ ಬಾಳೆ ಬೆಳೆಗಾರರಿಗೆ IHR ಸಂಸ್ಥೆ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಬನಾನಾ ಸ್ಪೆಷಲ್ ಅಂತಕ್ಕಂಥದ್ದು ಮೈಕ್ರೋ ನ್ಯೂಟ್ರಿಯಂಟ್. ಈ ಮೈಕ್ರೋ ನ್ಯೂಟ್ರಿಯಂಟ್ಸ್ಗಳು ಕಡಿಮೆ ಖರ್ಚಿನಲ್ಲಿ ಸುಮಾರು 20% ಇಳುವರಿನ ಅಧಿಕ ಮಾಡತಕ್ಕಂಥ ಗುಣಮಟ್ಟ ಇದಾವೆ ಸರ್. ಹಾಗಾಗಿ ಇಂಥ ಒಂದು ನ್ಯೂಟ್ರಿಯಂಟ್ ಸ್ಪೆಷಲ್, ಇವು ಭಾರತದಲ್ಲೇ ಶ್ರೇಷ್ಠ ಸಂಸ್ಥೆಯಾದ IHR ಅವರು ಕೊಟ್ಟಿರತಕ್ಕಂಥ ಟೆಕ್ನಾಲಜಿ ಇದು. ಇದನ್ನ ಬನಾನಾ ಸ್ಪೆಷಲ್ ಇರ್ಬೋದು, ಅದೇ ರೀತಿ ಮಾವು ಬೆಳೆಗಾರಿಗೆ ಮ್ಯಾಂಗೋ ಸ್ಪೆಷಲ್ ಅಂತ ಮಾರಾಟ ಮಾಡ್ತಾ ಇದೀವಿ. ಯಾವುದೇ ತರಕಾರಿ ಬೆಳೆಗಾರರು ಸಹ ವೆಜಿಟೇಬಲ್ ಸ್ಪೆಷಲ್ ಅಂತ ಇದೆ, ನಿಂಬೆ ಬೆಳೆಗಾರರಿಗೆ ನಿಂಬೆ ಸ್ಪೆಷಲ್ ಇದೆ. ಈ ರೀತಿ ಮೈಕ್ರೋ ನ್ಯೂಟ್ರಿಯಂಟ್ ಸ್ಪೆಷಲ್ಗಳನ್ನ ನಮ್ಮಲ್ಲಿ ನಾವು ಹೋಲ್ಸೇಲ್ ದರದಲ್ಲಿ ಖರೀದಿ ಮಾಡಿ ರೈತರಿಗೆ ಒಂದು ರಿಯಾಯಿತಿ ದರದಲ್ಲಿ ಅವನ್ನ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಿದೀವಿ ಸರ್ ಇಲ್ಲ ಸಂಘದ ವತಿಯಿಂದ. ಅದೇ ರೀತಿ ವಿವಿಧ ಬೀಜಗಳು, ನುಗ್ಗೆ ಬೀಜ ಇರ್ಬೋದು, ನಮ್ಮಲ್ಲಿ ಬಾಗಲಕೋಟೆ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡಿರ್ತಕ್ಕಂಥ ನುಗ್ಗೆ ಬೀಜ ಭಾಗ್ಯ ತಳಿ ಮಾರಾಟ ಮಾಡ್ತಾ ಇದೀವಿ. ಅದೇ ರೀತಿ PKM ತಳಿನ ಮಾರಾಟ ಮಾಡ್ತಾ ಇದೀವಿ. ಏನು ಅಂದ್ರೆ ರೈತರು ನಮಗೆ ಬಂದು ಇಷ್ಟು ಕ್ವಾಂಟಿಟಿ ಬೇಕು ಅಂತ ಅಡ್ವಾನ್ಸ್ ಆಗಿ ಸ್ವಲ್ಪ ಇಂಡೆಂಟ್ ಕೊಟ್ರೆ ನಮಗೊಂದು ಕ್ಯಾಲ್ಕುಲೇಷನ್ ಮಾಡಿ ತರಿಸಿ ಕೊಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದೇ ರೀತಿ ನಮ್ಮ KHF ವತಿಯಿಂದ ಪ್ಲಾಸ್ಟಿಕ್ ಕ್ರೇಟ್ಸ್ ನ ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಸರ್. ಇದನ್ನ ನಾವು ನಮ್ಮಲ್ಲಿ ಮೆಂಬರ್ ಆಗಿರೋರಿಗೆ ಮಾತ್ರ ಕೊಡ್ತೀವಿ ಸರ್. ಹಾಗಾಗಿ ನಾನು ಎಲ್ಲಾ ರೈತರಲ್ಲಿ ತೋಟಗಾರಿಕೆ ಬೆಳೆಗಾರರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳೋದೇನು ಅಂದ್ರೆ, ನೀವು ನಮ್ಮಲ್ಲಿ 1150 ರೂಪಾಯಿ ತುಂಬಿ ತಮ್ಮ ಪಾಣಿ, ಆಧಾರ್ ಕಾರ್ಡ್, ಒಂದು 3 ಸ್ಟಾಂಪ್ ಸೈಜ್ ಫೋಟೋ ಕೊಟ್ಟು ಸದಸ್ಯರಾಗಿ ನಮ್ಮ ಸವಲತ್ತುಗಳನ್ನ ನಿಮಗೆ, ನಿಮ್ಗೆ ಕೊಟ್ಟಿರ್ತಕ್ಕಂಥ ದುಡ್ಡು ನಿಮ್ಗೆ ಪ್ಲಾಸ್ಟಿಕ್ ಕ್ರೇಟ್ಸ್ ಖರೀದಿ ಮಾಡಿದ್ರೆ ಅಲ್ಲೇ ಬಂತು. ಹಾಗಾಗಿ ಆ ಕ್ರೇಟ್ಸ್ಗಳು ಎಲ್ಲಾ ತೋಟಗಾರಿಕಾ ಬೆಳೆಗಳು ಕೊಯ್ಲಾಗದಾಗ ಉಪಯೋಗಕ್ಕೆ ಬರುತ್ತೆ. ಸೊ ಆ ರೀತಿ ಪ್ಲಾಸ್ಟಿಕ್ ಕ್ರೇಟ್ಸ್ಗಳನ್ನ ಸಬ್ಸಿಡಿ ರೇಟಲ್ಲಿ ಕೊಡ್ತೀವಿ ನಾವು. ಏನು ನಮ್ಮ KHF ಇಂದ ದರ ನಿಗದಿ ಮಾಡಿಕೊಡುತ್ತೋ ಆ ದರದಲ್ಲಿ ನಾವು ಕೊಡ್ತಾ ಇದೀವಿ. ಅದೇ ರೀತಿ ಇತ್ತೀಚೆಗೆಲ್ಲ ನಾವು ನಗರಗಳಲ್ಲಿ ಅರ್ಬನ್ ಹಾರ್ಟಿಕಲ್ಚರ್ ಬಹಳಷ್ಟು ಡೆವಲಪ್ ಆಗಿದೆ. ಎಲ್ಲರೂ ಕಿಚನ್ ಗಾರ್ಡನ್ ಮಾಡ್ತಾರೆ, ಟೆರೆಸ್ ಗಾರ್ಡನ್ ಮಾಡ್ತಾರೆ, ಅವರೆಲ್ಲ ಸಾಕಷ್ಟು ಮಹಿಳೆಯರು ಆಸಕ್ತರಿರ್ತಾರೆ ತೋಟಗಾರಿಕೆ ಚಟುವಟಿಕೆಗಳಲ್ಲಿ. ಅಂತವರಿಗೆ ನಾವು ನರ್ಸರಿ ಇಕ್ವಿಪ್ಮೆಂಟ್ಸ್ಗಳನ್ನ ಸಹ ತಂದು ಮಾಡ್ತಾ ಇದೀವಿ. ಏನು ಸಿಕೇಚರ್ಸ್ ಇರ್ಬೋದು, ರೋಸ್ ಕ್ಯಾನ್ ಇರ್ಬೋದು, ಬಡ್ಡಿಂಗ್ ನೈಫ್ ಇರ್ಬೋದು, ಅದೇ ರೀತಿ ಹಾರ್ವೆಸ್ಟಿಂಗ್ ಇಂಪ್ಲಿಮೆಂಟ್ಸ್ಗಳು ಇರ್ಬೋದು, ಹ್ಯಾಂಡ್ ವೀಡರ್ ಇರ್ಬೋದು, ಡಿಗ್ಗಿಂಗ್ ಟ್ರಾವೆಲ್ಸ್ಗಳು ಇರ್ಬೋದು, ಈ ರೀತಿ ಚಿಕ್ಕ ಪುಟ್ಟ ಐಟಮ್ಗಳು ನೀವು ಇಂಥದ್ದು ಬೇಕು ಅಂತ ನಮಗೆ ಇಂಟೆಂಟ್ ಕೊಟ್ಟರೆ ನಾವು ಅದನ್ನು ಖಂಡಿತ ತರಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ನಮ್ಮಲ್ಲಿ ಹಲವಾರು ಉಪಕರಣಗಳು ಮಾರಾಟ ಮಾಡ್ತಾ ಇದೀವಿ. ಇವುಗಳನ್ನ ನೀವು ಒಂದೊಂದು ಪೀಸ್ ಬೇಕು ಅಂದ್ರೆ ನೀವು ಬೆಂಗಳೂರಿಗೆ ಹೋಗಿ ತರಲಿಕ್ಕೆ ಆಗಲ್ಲ. ಅದನ್ನ ನಾವು ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡಿ ತಂದು ನಮ್ಮ ಸೊಸೈಟಿಗೆ ಸ್ವಲ್ಪ ಲಾಭ ಇಟ್ಕೊಂಡು ಅತ್ಯಂತ ಕಡಿಮೆ ದರದಲ್ಲಿ ನಾವು ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ಇದನ್ನ ಎಲ್ಲಾ ನಾಗರಿಕರು ಅದೇ ರೀತಿ ರೈತ ಬಾಂಧವರು ಸದುಪಯೋಗ ಪಡಿಸ್ಕೋಬಹುದು. ಸರ್, ಅಂದ್ರೆ ಹಾಪ್ಕಾಮ್ಸ್ ಒಂದು ತರ ಮೀಡಿಯೇಟರ್ ಆಗಿ ಅಂದ್ರೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ರೈತರು, ಇನ್ನೊಂದು ಕಡೆ ಗ್ರಾಹಕರು, ಇದರ ಒಂದು ಸದುಪಯೋಗನ ನಮ್ಮ ಗ್ರಾಹಕರು ಪಡ್ಕೊಳ್ಳಿ ಅಂತ ಹೇಳನ್ ಈ ಸಂದರ್ಭದಲ್ಲಿ. ಯಾಕಂದ್ರೆ ಒಳ್ಳೆ ಗುಣಮಟ್ಟದ ಹಣ್ಣುಗಳಾಗಲಿ ತರಕಾರಿಗಳಾಗಲಿ ಅಲ್ಲಿ ಕೊಡುವಂತ ಪ್ರಯತ್ನ ತಾವು ಮಾಡ್ತಿದ್ದಾರೆ. ಅದೇ ರೀತಿ ರೈತರಿಗೂ ಯಾವುದೇ ನಷ್ಟ ಆಗ್ಲಾರ್ದಂಗೆ ಇಲ್ಲಿ ನೀವು ಒಂದು ಕಾಳಜಿಯನ್ನ ವಹಿಸ್ತೀರಿ. ಸೊ ಈ ಒಂದು ಹಾಪ್ಕಾಮ್ಸ್ ನ ಸೇವೆಯನ್ನು ನಮ್ಮ ರೈತರು ಮತ್ತು ನಮ್ಮ ಗ್ರಾಹಕರು ಎರಡೂ ಇಬ್ಬರೂ ಪಡ್ಕೊಳ್ಳಿ ಅಂತ ಹೇಳೋಣ. ಅಲ್ಲಿ ಸಿಗೋಂತ ಒಂದು ಸೌಲಭ್ಯಗಳನ್ನ ಅವರು ಪಡೀಲಿ. ನಮ್ಮ ರೈತರು ಈ ಹಾಪ್ಕಾಮ್ಸ್ ಇಂದ ಏನೇನು ಸಿಗ್ತಾವ ಅಂತ ತಾವು ಹೇಳಿದ್ರೆ ಅದನ್ನೆಲ್ಲ ಅವರು ತಾವು ಪಡ್ಕೊಂಡು ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಮಟ್ಟದಲ್ಲಿ ಅವರು ಮುಂದುವರಿಲಿಕ್ಕೆ, ಅಂದ್ರೆ ಬೆಳಿಲಿಕ್ಕೆ ಸಾಧ್ಯ ಆಗಲಿ ಅಂತ ನಾವು ಹೇಳೋಣ. ಇಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸಿಕೊಟ್ರೆ, ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಶ್ರೋತೃಗಳು ಸಹ ನಾವು ಧನ್ಯವಾದ ಸಲ್ಲಿಸ್ತೇವೆ. ಹಾಪ್ಕಾಮ್ಸ್ನ ಪರಿಚಯ, ಉದ್ದೇಶ, ಕಾರ್ಯಚಟುವಟಿಕೆಗಳು ಹಾಗೂ ಹಾಪ್ಕಾಮ್ಸ್ನಲ್ಲಿ ದೊರೆಯುವ ಸವಲತ್ತುಗಳು ಈ ಕುರಿತು ಹಾಪ್ಕಾಮ್ಸ್ನ ಜಿಲ್ಲಾಧ್ಯಕ್ಷರಾದ ಜಿಟಿ ಕೆಂಚವೀರಪ್ಪ ಹಾಗೂ ಹಾಪ್ಕಾಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಟಿಆರ್ ಯಶವಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಈಗ ರೈತರಿಗೆ ಸಲಹೆ. ಹರಳು ಬೆಳೆಯು ರಾಜ್ಯದ ದಕ್ಷಿಣ ಒಣ ಮತ್ತು ಅರೆ ಮಲೆನಾಡು ಪ್ರದೇಶಗಳ ಮುಖ್ಯವಾದ ಎಣ್ಣೆಕಾಳಿನ ಬೆಳೆಗಳಲ್ಲಿ ಇದು ಸಹ ಒಂದು. ಇದನ್ನ ಮರಳು ಮಿಶ್ರಿತ ಕೆಂಪು ಮತ್ತು ಮಧ್ಯಮ ಕಪ್ಪು ಭೂಮಿಯಲ್ಲಿ ಬೆಳೆಯಬಹುದು. ಆದರೆ ಜೌಗು ಮತ್ತು ಚೌಳು ಭೂಮಿಯಲ್ಲಿ ಈ ಬೆಳೆ ಬೆಳೆಯಲಿಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಹರಳು ಬೆಳೆಯನ್ನು ಪೂರ್ಣ ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಹಾಗೂ ಬದುಗಳ ಮೇಲೂ ಅಲ್ಲದೆ ಸ್ಥಳಾವಕಾಶ ಇರತಕ್ಕಂಥ ಎಲ್ಲ ಕಡೆಗಳಲ್ಲೂ ಬೆಳೆಯಬಹುದು. ಹರಳು ಬೆಳೆಯಲ್ಲಿ 90-150 ದಿವಸಗಳಲ್ಲಿ ಫಸಲು ಕೊಡುವಂತಹ DCS-9, ಇದನ್ನು ಜ್ಯೋತಿ ತಳಿ ಅಂತಹಲ್ಲೂ ಸಹ ಕರೀತಾರೆ. ಇನ್ನು 120-240 ದಿವಸಗಳಲ್ಲಿ ಕೊಯ್ಲಿಗೆ ಬರತಕ್ಕಂಥ ಮತ್ತು ಖುಷ್ಕಿ ಬೆಳೆಗೆ ಯೋಗ್ಯವಾದ ರೋಜಿ ಮತ್ತು ನೀರಾವರಿಯಲ್ಲಿ ಬೆಳೆಯುವ 120-180 ದಿವಸಗಳಲ್ಲಿ ಕೊಯ್ಲಾಗುವಂತಹ GCH-4, ಇದು ಹೈಬ್ರಿಡ್ ತಳಿಯಾಗಿದೆ. ಬಿತ್ತನೆಗೆ ಮೇ ಮತ್ತು ಜೂನ್ ತಿಂಗಳ ಕೊನೆವರೆಗೂ ಸಹ ಇದನ್ನ ಬಿತ್ತನೆ ಮಾಡಬಹುದು. ಇನ್ನು ಬೇಸಾಯ ಕ್ರಮಗಳ ಕಡೆ ನಾವು ಗಮನ ಹರಿಸಿದಾಗ, ಸೂಕ್ತವಾದ ಹದಮಳೆಯಾದ ಕೂಡಲೇ ಅದರ ಸದುಪಯೋಗ ಮಾಡಿಕೊಂಡು ಭೂಮಿಯನ್ನ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿ ತಾಕನ್ನ ಹಸನುಗೊಳಿಸಿಕೊಂಡು ಬಿತ್ತನೆಗೆ ಸೂಕ್ತವಾಗುವಂತೆ ತಾಕನ್ನ ಹದ ಮಾಡಿಟ್ಕೊಳ್ಬೇಕು. ಉಳುಮೆ ಸಮಯದಲ್ಲಿ ಎಕರೆಗೆ 2 ಟನ್ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಮಂಡಿಗೆ ಸೇರಿಸುವುದು ಬಹಳ ಉತ್ತಮ. ಬೀಜ ಬಿತ್ತನೆ ಮಾಡುವ ಮುಂಚಿತವಾಗಿ ಎಕರೆಗೆ ಶಿಫಾರಸು ಮಾಡಿದ ಅರ್ಧ ಭಾಗ ಅಂದರೆ 7.5 kg ಸಾರಜನಕ, 15 kg ರಂಜಕ ಮತ್ತು 10 kg ಪೊಟ್ಯಾಶ್ ಸತ್ವ ಇರತಕ್ಕಂಥ ಸೂಕ್ತ ರಸಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಸಾಲುಗಳಲ್ಲಿ ಬೀಜಕ್ಕಿಂತ ಕನಿಷ್ಠ 3 ಅಂಗಾಲದಷ್ಟು ದೂರದಲ್ಲಿ ಬೀಳುವಂತೆ ಸೇರಿಸಬೇಕಾಗುತ್ತೆ. ಶಕ್ತಿಮಾನ್ ತಳಿಯಾದ GCH-4, ಇದನ್ನು ಎಕರೆಗೆ 2.5 kg ಮತ್ತು ರೋಜಿ ತಳಿಯಾದಲ್ಲಿ 5 kg ಬೀಜವನ್ನು 3 ಅಡಿ ಅಂತರದ ಸಾಲುಗಳಲ್ಲಿ 1.5 ಅಡಿ ಅಂತರಕ್ಕೊಂದರಂತೆ ಬಿತ್ತನೆ ಮಾಡಬೇಕಾಗುತ್ತೆ. ಇನ್ನು ಅರುಣ ಸುಧಾರಿತ ತಳಿಯಾದಲ್ಲಿ 2 ಅಡಿ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 1.5 ಅಡಿ ಅಂತರಕ್ಕೊಂದರಂತೆ ಮತ್ತು 2 ಅಂಗುಲಕ್ಕಿಂತ ಹೆಚ್ಚು ಆಳವಿಲ್ಲದಂತೆ ಬಿತ್ತನೆ ಮಾಡಬೇಕು. ಬಿತ್ತನೆಯಾದ 40-45 ದಿವಸಗಳಲ್ಲಿ ಉಳಿದ ಅರ್ಧ ಭಾಗ ರಾಸಾಯನಿಕ ಗೊಬ್ಬರ ಕೊಡಬೇಕಾಗುತ್ತೆ. ಅಂದರೆ 7.5 ಕೆಜಿ ಸಾರಜನಕ ಒದಗಿಸುವ ಸೂಕ್ತ ರಸಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಅಂತರ್ ಬೇಸಾಯ ಮಾಡಿದ ಕೂಡಲೇ ತೇವಾಂಶ ಇರುವಂತಹ ಸಂದರ್ಭದಲ್ಲಿ ಕೊಡುವುದು ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಬಿತ್ತಿದ 30 ದಿವಸಗಳ ನಂತರ 2-3 ಬಾರಿ ಎಡೆಕುಂಟೆಯನ್ನು ಹೊಡೆದು ಮಣ್ಣನ್ನು ಹೇರ ಹಾಕಬೇಕು. ಅನಾವಶ್ಯಕವಾಗಿ ಬರ್ತಕ್ಕಂಥ ಕೌಲು ಮತ್ತು ಕುಡಿಗಳನ್ನು ಆಗಿಂದಾಗೆ ಚಿವುಟುತ್ತಿರಬೇಕು. ಇದರಿಂದ ಪ್ರಥಮ ಕಾಂಡದಲ್ಲಿ ಬರುವಂತಹ ಗೊಂಚಲು ದಪ್ಪ ಮತ್ತು ಪುಷ್ಟವಾಗಿ ಬೆಳೆಯುವುದರೊಂದಿಗೆ 50-60% ಇಳುವರಿಯನ್ನು ಹೆಚ್ಚು ಪಡೆದುಕೊಳ್ಳಬಹುದು. 2 ಅಡಿ ಅಂತರದ ಜೋಡಿ ಸಾಲಿನಲ್ಲಿ ಹರಳನ್ನು ಬಿತ್ತಿ ನಂತರ 2 ಜೋಡಿ ಸಾಲಿನ ನಡುವೆ 4 ಅಡಿ ಅಂತರ ಬಿಡಬೇಕು. ಈ ಸ್ಥಳದಲ್ಲಿ 1 ಅಡಿಯಂತೆ 4 ಸಾಲು ಗೋರಿಕಾಯಿ ಬೆಳೆಯನ್ನ ಬೆಳೆಯುವುದರಿಂದ ಸಾರಜನಕವನ್ನು ಸ್ಥಿರೀಕರಿಸಿ ಅಧಿಕ ಇಳುವರಿಯನ್ನು ಪಡೆದುಕೊಳ್ಳಬಹುದು. ಈ ಬೆಳೆಗೆ ಮುಖ್ಯವಾಗಿ ಕೊಂಡಲಿ ಹುಳುಗಳ ಬಾಧೆ ತಗುಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ಹುಳು ಕಂಡುಬಂದ ಕೂಡಲೇ ಎಕರೆಗೆ 10 ಕಿಲೋಗ್ರಾಂ ಕ್ವಿನಾಲ್ಪಾಸ್ 1.5 ಡಿ ಪುಡಿಯನ್ನ ಧೂಳೀಕರಿಸಿ ಹತೋಟಿ ಮಾಡಬೇಕು. ಗಿಡದ ಕಾಂಡ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದೊಡನೆ ಗಿಡಗಳನ್ನು ನೆಲಮಟ್ಟಕ್ಕೆ ಕೊಯ್ಲು ಮಾಡಿ ನಂತರ ಅದನ್ನು ಒಂದು ಕಡೆ ರಾಶಿ ಹಾಕಿ ಒಣಗಿಸಿ ಕಾಳನ್ನು ಬೇರ್ಪಡಿಸಬೇಕು. ಎಕರೆಗೆ 4-5 ಕ್ವಿಂಟಲ್ ಬೀಜದ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಬಿತ್ತನೆ ಕ್ರಮಗಳು ಯಾವ ರೀತಿ ಇರಬೇಕು ಅಂದರೆ ರಾಜ್ಯದ ಹಲವಾರು ಕಡೆಗಳಲ್ಲಿ ಮುಂಗಾರು ಪೂರ್ವದ ಬಿತ್ತನೆ ಕಾರ್ಯವನ್ನು ಸೂಕ್ತವಾಗಿ ಭೂಮಿ ಸಿದ್ಧಗೊಳಿಸಿದ ಮತ್ತು ಹದವಾಗಿ ಮಳೆಯಾಗುವ ಕಡೆಗಳಲ್ಲಿ ಈಗ ಆರಂಭ ಮಾಡಬಹುದು. ಸಾಧಾರಣವಾಗಿ ಪರಿಷ್ಕೃತ ಮತ್ತು ಪ್ರಮಾಣಿತ ಬಿತ್ತನೆ ಬೀಜಗಳನ್ನು ಬೀಜ ಪರೀಕ್ಷಾಲಯದಲ್ಲಿ ಪರೀಕ್ಷೆ ಮಾಡಿಸಿ ಬಿತ್ತನೆಗೆ ಈ ಬೀಜಗಳು ಯೋಗ್ಯವೇ ಅಥವಾ ಇಲ್ಲವೇ ಎಂಬುದನ್ನು